ನಿಮ್ಮ 9 ಎಕರೆ ಜಾಗದಲ್ಲಿ ಕಬ್ಬು ಬೆಳೆಸ್ತೀರಿ ನೀವು, ದಾಳಿಂಬೆ ಬೆಳೆಸ್ತೀರಿ, ಆಮೇಲೆ ಗೋವಿನ ಜೋಳ, ಕೋಳಿ ಸಾಕಣೆ ಕೂಡ ಇದೆಯಾ ನಿಮ್ಗೆ? ಹೌದು ಸರ್, ಅದನ್ನು ಮಾಡಿವಿ ಸರ್. ಹಾಂ ಹಾಂ, ಹೈನುಗಾರಿಕೆ? ಹೈನುಗಾರಿಕೆ ಐತ್ರಿ ಸರ್, ಒಂದು ಎಮ್ಮೆ ಒಂದು ಆಕಳ. ಹಾಂ ಹಾಂ, ಈಗ ಕಬ್ಬು ಬೇಸಾಯದ ಬಗ್ಗೆ ಹೇಳಿ, ಎಷ್ಟು ನೀವು ಬೇಸಾಯ ಮಾಡಿದ್ರಿ, ಎಷ್ಟು ಇಳುವರಿ ಬಂದಿದೆ, ಇದು ಇದಕ್ಕೆಲ್ಲ ಏನು ಗೊಬ್ಬರ ಎಲ್ಲ ಹಾಕಿದ್ರಿ, ಕಟಾವು ಹಂತದ ಬಗ್ಗೆ ಸ್ವಲ್ಪ ಹೇಳಿ ತಿಳಿಸಿ. ಕಬ್ಬರಿ ಸರ, ನಾವು ಇದು 86 ಅಥವಾ ಬಿಳಿ 86 ಅತ್ ಕಬ್ಬಿನ ಬೀಜ ಬರ್ತೈತಿ ಸರ್, ಅದನ್ನ ತಂದು ನಾಟಿ ಮಾಡಿದೀವ್ರಿ ಸರ್. ನಾವು ನಾಟಿ ಯಾವಾಗ ತಿಪ್ಪೆ ಗೊಬ್ಬರ ಸ್ವಲ್ಪ ಹಾಕಿವ್ರಿ ಸರ್, ತಿಪ್ಪೆ ಗೊಬ್ಬರ ಹಾಕಿ ಡಿ ಎ ಪಿ ಗೊಬ್ಬರ ಹಾಕಿ ನಾಟಿ ಮಾಡಿದೀವ್ರಿ. ನಾಟಿ ಮಾಡಿದ ನಂತರ ಇದು ಸ್ವಲ್ಪ ಕಸದ ಔಷಧ ಹೊಡಿದೀವ್ರಿ. ಸಾವಯವ ಅಷ್ಟ ಹೊಡ್ಯಾಕೈತಿ ಮಾಡಾಕೈತಿಲ್ರಿ. ನಾವು ಕೆಲವೊಂದು ಆಳಿಂದ ಇದರದ ತೊಂದರೆ ಇರೋದ್ರಿಂದ ಸ್ವಲ್ಪ ಇದನ್ನು ಮಾಡ್ತೀವ್ರಿ, ರಾಸಾಯನಿಕ ಗೊಬ್ಬರನು ಒಂದ್ ಸ್ವಲ್ಪ ಯೂಸ್ ಮಾಡ್ತೀವ್ರಿ. ರಾಸಾಯನಿಕ ಗೊಬ್ಬರದಿಂದಲೇ ನೀವು ಬೆಳೆಸ್ತೀರಿ, ಈ ಸಾವಯವ ನೀವು ಪ್ರಯತ್ನ ಪಡಲಿಲ್ಲ? ನಮ್ಮಲ್ಲ, ಮೊದಲು ಪೂರಾ ರೀ ರಾಸಾಯನಿಕ ಮಾಡ್ತಿದ್ದೀವ್ರಿ, ಈಗ ಒಂದ್ ಸ್ವಲ್ಪ ಹೊಲ ಅದು ಕೆಡತೈತಿ ಮಾಡತೈತಿ ಅನ್ನಂತಲೇ ಒಂದ್ ಸ್ವಲ್ಪ ಸಾವಯವ ಒಂದ್ ಸ್ವಲ್ಪ ಕುಡ್ಸೋಳಾಕತ್ತೀವ್ರಿ ಅದ್ರಾಗ ಈಗ ಕ್ರಮೇಣ. ಅಂದ್ರೆ ಸಾವಯವ ಕೃಷಿ ಬಗ್ಗೆ ಸ್ವಲ್ಪ ಹೊಲವು ಇದೆ ನಿಮ್ದು, ಪ್ರಯತ್ನ ಪಡ್ತಾ ಇದ್ರಿ? ಹ್ಞೂ ಸರ್, ಬಾಳ ಹೊಲ ಅದು ಬಾಳ ಬಾದಾಗೈತಿ, ಜೋಗದು ಬರಾಕೈತಿ ಸರ್, ಅದರಿಂದ ಹೊಲ ಎಲ್ಲ ಹೋಗೈತಿ, ಏನು ಸಮಸ್ಯೆ ಆಕೈತಿ ಅಂತಂದ್ರೆ ಈಗ ಒಂದ್ ಸ್ವಲ್ಪ ರಾಸಾಯನಿಕ ಕಡಿಮೆ ಮಾಡ್ರಿ, ಸಾವಯವ ಒಂದ್ ಸ್ವಲ್ಪ ಹೆಚ್ಚು ಮಾಡಾಕೈತಿ. ಅಂದ್ರೆ ರಾಸಾಯನಿಕ ಗೊಬ್ಬರ ನೀವು ಉಪಯೋಗಿಸ್ತೀರಿ, ರಾಸಾಯನಿಕ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರದ ಬಗ್ಗೆ ನಿಮ್ಗಷ್ಟು ತಿಳುವಳಿಕೆ ಇದೆಯಾ, ಏನು ವ್ಯತ್ಯಾಸ ಇದೆ ಅದ್ರ ಬಗ್ಗೆ ತಿಳುವಳಿಕೆ ನೀವು ಪಡ್ಕೊಂಡಿದ್ರ? ಅಂದ್ರೆ ಸಾವಯವ ಮಾಡೋದ್ರಿಂದ ರೀ ಹೊಸ ಸ್ವಲ್ಪ ದನಗಳದು ಜಾಸ್ತಿ ಬೇಕಾಗ್ತಾವ್ರಿ, ಮನೆಯೊಳಗೆ ಗೊಬ್ಬರ ರೆಡಿ ಮಾಡಾಕದವ್ರಿ. ಅಂತರ ನಮ್ಗೆ ಹೊಲ ಜಾಸ್ತಿ ಐತ್ರಿ, ದನಗಳು ನಾವು ಒಬ್ಬರ ಇರೋದ್ರಿಂದ ಕಡಿಮೆ ಮಾಡೀವ್ರಿ, ಅದರಿಂದ ಸ್ವಲ್ಪ ಗೊಬ್ಬರ ಕಡಿಮೆ ಬರ್ತೈತ್ರಿ ನಮಗೆ. ಅಂತರ ಇದು ಸಾವಯವ ಜೊತೆ ಒಂದು ಸ್ವಲ್ಪ ಯಾವಾಗರೆ ರಾಸಾಯನಿಕನೂ ಯೂಸ್ ಮಾಡ್ಕೋತಾ ಇದೀವ್ರಿ ಸರ್ ನಾವು. ಅಂದರೆ ರಾಸಾಯನಿಕ ಗೊಬ್ಬರ ಆರಾಮಾಗಿ ಸಿಗ್ತದೆ ನೋಡಿ, ಅಂದಿನ ತರದು ಹಾಕೋದು, ಆದ್ರೆ ಇದು ಸಾವಯವ ಆದ್ರೆ ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ, ಜೀವಾಮೃತ ಕೂಡ ನೀವು ತಯಾರಿ ಮಾಡಬೇಕಾಗತ್ತೆ ಅಲ್ವಾ? ಸೊ ಇದು ಕಷ್ಟ ಅಂತ ಹೇಳಿ ನೀವು ಸುಲಭಕ್ಕೆ ಹೋಗ್ತಾ ಇದ್ರ, ರಾಸಾಯನಿಕ ಗೊಬ್ಬರಕ್ಕೆ ಹೋಗ್ತಾ ಇದ್ರ, ಅಥವಾ ಕಷ್ಟಪಟ್ರೆ ಒಳ್ಳೆ ಬೆಳೆ ಸಿಗ್ತದೆ ನೋಡಿ, ಮಣ್ಣಿನ ಗುಣಮಟ್ಟ ಕೂಡ ಹೆಚ್ಚಿಗೆ ಆಗ್ತದೆ, ಈ ಸಾವಯವ ಗೊಬ್ಬರದಿಂದ ಮಣ್ಣಿನ ಗುಣಮಟ್ಟ ಕೂಡ ಜಾಸ್ತಿ ಆಗ್ತದೆ, ಹೆಚ್ಚಿಗೆ ಆಗ್ತದೆ, ಇದೆಲ್ಲ ಮನವರಿಕೆ ಗೊತ್ತಿದೆ ನಿಮ್ಗಿದೆ, ಅದ್ರ ಬಗ್ಗೆ ಪ್ರಯತ್ನ ಅಷ್ಟೊಂದು ಪಟ್ಟಿಲ್ಲ, ಸ್ವಲ್ಪ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ರಿ. ಮುಂದಿನ ವರ್ಷ ಏನಾದ್ರೂ ಸಂಪೂರ್ಣ ಸಾವಯವ ಕೃಷಿಯತ್ತ ಹೋಗ್ಲಿಕ್ಕೆ, ಒಲವು ತೋರಿಸ್ಲಿಕ್ಕೆ, ಅಥವಾ ಅದನ್ನೇ ಮಾಡಕ್ಕೆ ನೀವು ಹೊರಟಿದ್ರೇನು? ಹೌದ್ ಸರ್, ನಾವ ಈಗ ಸಾವಯವನ ಮಾಡ್ಬೇಕತ್ತ, ನಮ್ಗೆ ನೂರಕ್ ನೂರ ಸಾವಯವ ಮಾಡ್ಬೇಕತ್ತ ಆಸೆ ಐತ್ರಿ ಸರ್. ನಮ್ಮ ಪರಿಸ್ಥಿತಿ ಒಳಗೆ ಈಗ ಮಾಡಕ್ ಒಂದ್ ಸ್ವಲ್ಪ ಕಷ್ಟ ಆಗಾಕೈತಿ, ಅದನ್ನ ಹೆಂಗರೆ ಮಾಡಿ ಒಟ್ಟು ಸಾವಯವ ಮಾಡ್ಬೇಕತ್ತ ನಮ್ಮ ಆಸೆ ರೀ. ಅಂದ್ರೆ ಕಷ್ಟಪಡದೆ ಸುಖ ಸಿಗುದಿಲ್ಲ, ಕಷ್ಟಪಡ್ಬೇಕಾಗತ್ತೆ, ಕಷ್ಟಪಟ್ರೆ ಒಳ್ಳೇದಿದು, ರಾಸಾಯನಿಕ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರನೇ ಒಳ್ಳೇದು ಅಲ್ವಾ? ಇನ್ನು ಕೀಟಗಳ ಬಾಧೆ, ಇದಕ್ಕೆ ಏನ್ ಮಾಡ್ತೀರಿ, ಹೇಗೆ ನೀವು ನಿರ್ವಹಿಸಿದ್ರಿ, ಕೀಟ ಬಾಧೆ ಎಲ್ಲ ಕಂಡು ಬಂದಿದೆಯಾ ಈ ಸಲ ನಿಮ್ಗೆ? ಈಗ ಒಂದ್ ಸ್ವಲ್ಪ ವಾರ 15 ದಿವಸ ಆಯ್ತು ಸರ್, ಅದ ಕಬ್ಬಿಗೆ ಬಿಳಿ ಉನ್ನಿ ರೋಗ ತಂದು ಬರ್ಲಾಕೈತಿ ಸರ್. ಅದಕ್ಕೆ ಈಗ ನಾವು ಬೇವಿನೇಣಿ ನೌಕರನ ಹಾಕಿ ಹೊಡೆದಿವ್ರಿ ಸರ್. ಈಗ ಗೊನ್ನೆ ಹುಳು ನಿರ್ವಹಣೆ ಈ ಕಬ್ಬಿನಲ್ಲಿ ಇದು ಇದ್ರದೊಂದು ಬಾಧೆ, ಕೀಟದ ಬಾಧೆ ಬಹಳ ಹೆಚ್ಚಾಗಿ ಕಾಣ್ತಾ ಇದೆ, ಇದ್ರ ಒಂದು ನಿರ್ವಹಣೆ ಹೇಗೆ ಮಾಡಿದ್ರಿ? ಈ ಸಲ ಗೊನ್ನೆ ಹುಳು ಬಂದಿಲ್ರಿ ಸರ್. ನಮ್ದ ಗೊನ್ನೆ ಹುಳು ಅಂದ್ರ ಕಬ್ಬಿಗೆ ನಾಟಿ ಮಾಡಿದ ನಂತರ ಅದ ಕಬ್ಬಿನ ಬೀಜ ಏನು ಇರ್ತವಲ್ರಿ ಅದಕ್ಕ ಬಂದ್ ಬಿಡ್ತೈತ್ರಿ, ಅದೇನ್ ಬಂದಿಲ್ರಿ. ಕಬ್ಬು ಎಲ್ಲ ಚಲೋ ಬಂದೈತ್ರಿ ಈ ಸಲ. ಈಗ ಏನಾಗೈತ್ರಿ, ಒಂದ್ ಸ್ವಲ್ಪ ತಂಪ ಅಂದ್ರೆ ಕೆನಾಲ್ ನೀರೋದು ಐತ್ರಿ ನಮಗೆ, ಸ್ವಲ್ಪ ತಂಪ ಹೆಚ್ಚಿಗಾಗಿ ಅದ ಬಿಳಿ ಸೀರಿನ ರೋಗ ತಂದು ಮ್ಯಾಗ ಎಲ್ಲಿ ಮ್ಯಾಗ ಬರ್ಲಾಗ್ತೈತ್ರಿ, ಅದಕ್ಕೆ ಸ್ವಲ್ಪ ಔಷಧ ಹೊಡೆದಿವ್ರಿ. ಅಂದ್ರೆ ಕಳೆದ ವರ್ಷ ನಿಮ್ಗೆ ಗೊನ್ನೆ ಹುಳು ಬಂದಿದ್ಯಾ, ಬಾಧೆ ಇತ್ತ, ಯಾವಾಗ ಬಂದಿದೆ ಗೊನ್ನೆ ಹುಳು ಬಂದಿದ್ದು ಉಂಟ ಇಲ್ಲಿ? ಗೊನ್ನೆ ಹುಳು ಇಲ್ರಿ ಸರ್, ನಾವ ಇದು ಮಾಡಾಗ ಬೇವಿನ ಇದು ಎಣ್ಣೆ ಭಾಳ ಯೂಸ್ ಮಾಡ್ತೀವ್ರಿ, ಸ್ವಲ್ಪ ಹೆಚ್ಚಿಗೆ ರೀ, ಅದರಿಂದ ಗೊನ್ನೆ ಹುಳು ಇವಾಗ ನಮಗೆ ಬಂದಿಲ್ರಿ. ತಿಪ್ಪೆ ಗೊಬ್ಬರ ಯೂಸ್ ಮಾಡ್ತೀವ್ರಿ, ನಮಗೆ ಇವಾಗ ಹಂಗ ಅನ್ಸಿಲ್ರಿ ಗೊನ್ನೆ ಹುಳು. ಇನ್ನು ರವದಿಯ ನಿರ್ವಹಣೆ ಹೇಗೆ ಮಾಡ್ತೀರಿ, ಸುಟ್ಟಾಕ್ ಬಿಡ್ತೀರಾ ನೀವು ಹೇಗೆ? ಇಲ್ರಿ ಸರ್, ಅಂದ್ರೆ ಒಂದ್ ಸ್ವಲ್ಪ ಫಸ್ಟಿಗೆ ಎಲ್ಲ ಸುಟ್ಟು ಹಾಕ್ತಿದ್ದೀವ್ರಿ ಒಂದು 4-5 ವರ್ಷ ಅಂದ್ರಿ. ಈಗ ಏನ್ ಮಾಡಾಕತ್ತೀವ್ರಿ, ಬೇಸಿಗೆ ಹೋಗಿ ಒಂದ್ ಸ್ವಲ್ಪ ಮಳೆಗಾಲ ಅಸ್ತವಸ್ತಾಗಂತಲೇ ರೀ, ಅದ ತೇವಾಂಶ ಉಳಿಸ್ಕೋಬೇಕಂತಂದ್ರಿ. ಫಸ್ಟ್ 1 ಎಕರೆ ಹಂಗ ರವದಿ ಕಟಾವು ಮಾಡಿದೀವ್ರಿ, ಟ್ಯಾಕ್ಟರ್ಲೆ ಕಟಾವು ಮಾಡಿ ಅದನ್ನ ಬಿಟ್ಟಿವ್ರಿ. ಅದ ನೀರು ಕಡಿಮೆ ಹಾಯಿಸಿದ್ರು ಕೋಳಿ ಚಲೋ ಐತ್ರಿ, ಅದ ಕುಳಿ ಚಲೋ ಬಂತ್ರಿ. ನಂತರ ನೀರು ಹಾಯಿಸಿದ್ದಕ್ಕೆ ಅದೊಂದು ಸ್ವಲ್ಪ ನೀರು ಜಾಸ್ತಿ ಕಡಿಮೆನೂ ತಗೋತ್ರಿ, ಕುಳಿನೂ ಚಲೋ ಬಂತ್ರಿ. ಆಮೇಲೆ ಇನ್ನೊಂದು 2 ಎಕರೆ ಏನಿತ್ತಲ್ರಿ, ಅದನ್ನು ಸುಟ್ಟಿದ್ದೀವ್ರಿ ಫಸ್ಟಿಗೆ. ನಮಗೆ ಕಸ ಸಲ್ವಾಗಿ ಕಸ ಅದು ಸ್ವಲ್ಪ ಭಾಳ ಆಯ್ತದ ಅಂದ್ರೆ ಬೀಜದ ಕಡಿಮೆ ಆಕೈತೆ ಸುಟ್ಟಿವ್ರಿ ಅದು ಅಂತಾರೆ. ಅದಕ್ಕೆ ನೀರು ಜಾಸ್ತಿ ಬೇಕಾದ್ರಿ ಸುಟ್ಟಿದ್ದ ಕಬ್ಬಿಗೆ ಅಂತಾರ. ಈಗ ಏನು ಮಾಡಾಕೈತಿರಿ ಅಲ್ಲೇ ಕಟಾವು ಮಾಡಿಸ್ಲಾಕೈತಿವ್ರಿ. ಅದಕ್ಕೆ ಕಟಾವು ಮಾಡಿಸೋದ್ರಿಂದ ಕಸಾನು ಜಾಸ್ತಿ ಆಗಿಲ್ಲರಿ, ಆಮೇಲೆ ತೇವಾಂಶನೂ ಭಾಳ ದಿವಸದಾಗ ಉಳಿತೈತ್ರಿ. ಅದು ಕಟಾವು ಮಾಡಿಸೋದು ಚಲೋ ಅಂತ ಅನ್ಸಾಕೈತೈತಿ. ಸುಮಾರು 5 ವರ್ಷದಿಂದ ನೀವು ರವದೆ ಸುಡೋದನ್ನು ಬಿಟ್ಬಿಟ್ಟಿದ್ರಿ, ಆಮೇಲೆ ನಿಮಗೆ ಸ್ವಲ್ಪ ಚಲೋ ಕಾಣ್ತಾ ಇದೆ. ರವದೆ ಸುಡೋದಕ್ಕಿಂತ ಕಟಾವು ಮಾಡಿ ಈ ರೀತಿ ಮಾಡ್ಕೊಂಡು ಹೋದರೆ ಚಲೋ ಇದೆ ಅಂತ ಅನಿಸ್ತದೆ ಅಲ್ಲ, ಇದ್ರ ಬಗ್ಗೆ ಹೇಳಿ. ರವದಿಗೆ ಸುಡೋದ್ರಿಂದ ರೀ ಏನಾಕೈತಿ ರೀ, ಕಸ ಸುಡ್ತೈತಿ ಅಂತ ನಮ್ಮ ರೈತರಿಗೆ ಅನಿಸ್ತೈತ್ರಿ, ಕಸ ಸುಡ್ತೈತಿ ಇದು ಆಕೈತಿ ಅಂತಂದ. ಅದು ಮುಂದೆ ಹೋಗಿ ಏನಾಕೈತಿ, ರವದೆಲ್ಲ ಸುಟ್ಟು ಹೋಗಿಬಿಡ್ತೈತಿ ರೀ, ಗೊಬ್ಬರ ಒಂದು ಸುಡಲ್ಲ ಸ್ವಲ್ಪ ಇದ್ರೆ ರವಂದಿ ಅಲ್ಲೇ ಕಟಾವು ಮಾಡಿಸಿರಿ. ಒಳಗೆ ಸ್ವಲ್ಪ ಬಿಟ್ಟು ನೀರು ಇದ್ರೆ ನೀರು ಹಾಸ್ಬೋದ್ರಿ, ಇರ್ಲಿಕ್ಕಂದ್ರೆ ಡ್ರಿಪ್ ಅದು ಮಾಡಿದ್ರೆ ತೇವಾಂಶ ಭಾಳ ದಿವ್ಸ ತಕ ಉಳಿತೈತಿ ರೀ. ಸ್ವಲ್ಪ ಅದ್ರ ಮ್ಯಾಗ ಒಂದು ಸ್ವಲ್ಪ ಈ ಕೋಳಿ ಗೊಬ್ಬರ ತಿಪ್ಪಿ ಗೊಬ್ಬರ ಅದು ಹಾಕಿ ಈಗ ಸಣ್ಣ ಟ್ಯಾಕ್ಟರ್ ಬಂದವಲ್ರಿ ಅವು ಅದರಲ್ಲೇ ರೂಟ್ ಹೊಡಿದ್ರಿ ಅಂದ್ರೆ ಅಲ್ಲೇ ಮಿಕ್ಸ್ ಎಲ್ಲ ಮಿಕ್ಸ್ ಆಗಿಬಿಡ್ತೈತಿ ರೀ, ಗೊಬ್ಬರ ರವದಿ ಎಲ್ಲ ಮಿಕ್ಸ್ ಆಗಿಬಿಟ್ಟಂದ್ರೆ ಒಂದು 2 ಸಾರಿ ಇಂದ ರೂಟ್ ಹೊಡೆದ್ರೆ ರೀ, ಒಂದು ತಿಂಗಳದು ಅಂತರ ಇಟ್ಟರಿ ಅಂತಾರೆ, ಅದು ಗೊಬ್ಬರ ಆಗಿ ಹೋಗಿಬಿಡ್ತೈತಿ ರೀ. ಅಂತರ ಮುಂದೇನು ಸಮಸ್ಯೆ ಆಗಂಗಿಲ್ಲ, ನಮಗೆ ಗೊಬ್ಬರನು ಹೊರಗೆ ಹೋಗಂಗಿಲ್ಲ ಅಂತ ಅನಿಸ್ತೈತಿ. ಈ ವರ್ಷ ಹೇಗಿದೆ ಇಳುವರಿ, ಚೆನ್ನಾಗಿ ಬಂದಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಇತ್ತ ಹೇಗೆ? ಹೌದು ಸರ್, ಈಗ ಅದು ಸುಡೋದೇನು ಕಡಿಮೆ ಇದೀವಲ್ರಿ, ಬ್ಯಾಸಿಗೆ ನೀರಿನ ಪ್ಯಾಟ್ ತಿನ್ನಂಗಿಲ್ಲರಿ ಅದು ಕಬ್ಬ. ಇಳುವರಿ ಈಗ ಒಂದು ಸ್ವಲ್ಪ ಕಡಿಮೆ ಇದ್ರೂ ತೇವಾಂಶ ಉಳ್ಕೊಂಡು ಚಲೋ ಬೆಳಿತೈತಿ ರೀ. ಈ ಸಲ ಚಲೋ ಐತ್ರಿ ನಮ್ಮ ಕಬ್ಬ. ಸ್ವಲ್ಪ ಮಳೆ ಅಸ್ತವ್ಯಸ್ತಿ ಇದ್ರೂ ರೀ ನಮ್ಮ ಸೈಡ ಈ ಕಡೆ ಕಿನಾಲ್ ಅನುಕೂಲ ಐತ್ರಿ, ಕಿನಾಲ್ ಅನುಕೂಲದಿಂದ ನೀರು ಚಲೋ ಐತ್ರಿ, ಅದರಿಂದ ಕಬ್ಬನು ಚಲೋ ಬಂದೈತಿ ರೀ ನಮ್ದು ಈ ಸಲ. ವರ್ಷ ಭಾಳ ಆದ್ರೆ ಎಕರೆಗೆ ಒಂದು 50 ಟನ್ ಅದು ಆಗಕ್ಕೆ ಇದು ಆಕೈತಿ ರೀ, ಈ ಸಲ ಒಂದು 60-65 ಟನ್ ಆಕೈತಿ ಅನ್ನೋದು ಒಂದು ನಮಗೆ ಖಾತ್ರಿ ಆಗೈತ್ರಿ. ಹಾಗಾದ್ರೆ ಈ ಇದ್ರ ಬಗ್ಗೆ ಬೆಲೆ ಬಗ್ಗೆ ಹೇಗಿದೆ, ನಿಮಗೆ ಹಾಕಿದ ರೊಕ್ಕದಷ್ಟು ಬೆಲೆ ಬಂದಿದೆಯಾ, ನಿಮಗೆ ಅನುಕೂಲ ಆಗಿದೆಯಾ? ಸರ್, ಬೆಳೆ ಅಂದರೆ ಈಗ ಕಬ್ಬಿನ ಒಂದು ಸ್ವಲ್ಪ ಲಾಭ ಆಕೈತಿ ರೀ, ಈ ಚಿಲ್ಲರ್ ಬೆಳೆಕ್ಕಿಂತ ಒಂದು ಸ್ವಲ್ಪ ಕಬ್ಬಿನ ಪಾಡ್ರಿ ಅಂದ್ರೆ ಅದ್ರಾಗ ಒಂದು ಸ್ವಲ್ಪ ಸಾವಯವ ಅದು ಮಾಡಿತ್ತಂದ್ರೆ ಒಂದು ಸ್ವಲ್ಪ ರಾಸಾಯನಿಕ ಗೊಬ್ಬರದ ಖರ್ಚು ಜಾಸ್ತಿ ಬರ್ತೈತಿ ರೀ, ಸಾವಯವ ಒಂದು ಸ್ವಲ್ಪ ಕಡಿಮೆ ಬರ್ತೈತಿ ರೀ. ಸಾವಯವ ಮಾಡಿದೀವಿ ಅಂದ್ರೆ ಕಬ್ಬಿನ ಬೆಲೆನೂ ಸಿಗ್ತೈತಿ ರೀ. ಮತ್ತು ಕೆಲವೊಂದು ಇವು ಕಸದ ಔಷಧ ಅದು ಬಂದವಲ್ರಿ, ಅದ್ರಾಗೂ ಲೇಬರ್ ಆಳಿನ ಪಗಾರ ಭಾಳ ಉಳಿಯಾಕೈತೈತಿ ರೀ ನಮಗೆ ರೈತರಿಗೆ ಎಲ್ಲರಿಗೆ. ಫಸ್ಟ್ ಆಳು ಹಚ್ಚೋದ್ರಿಂದ 300 ರೂಪಾಯಿ ಪಗಾರ ಆಳಿಗೆ ಕೊಡ್ಬೇಕಾಗೈತಿ ರೀ. ಈಗ ಹತ್ತು ಭಾಳ ಆದ್ರೆ ಒಂದು 500-600 ರೂಪಾಯಿ ಔಷಧ ಹೊಡೆದ್ರೆ ಆಯ್ತು ರೀ, ಒಂದು ಎಕರೆ ಹೊಲ ಕಸ ಎಲ್ಲ ಹೋಗಿಬಿಡ್ತೈತಿ ರೀ. ಅದನ್ನ ಹಿಂಗಂದು ಕಸದ ಔಷಧ ಜಾಸ್ತಿ ಯೂಸ್ ಮಾಡಬಾರ್ದ್ರಿ, ಸ್ವಲ್ಪ ಕಡಿಮೆ ಪ್ರಮಾಣದಾಗ ಯೂಸ್ ಮಾಡಿದರೆ ಚಲೋ ಅಂತ ಅನಿಸ್ತೈತಿ ರೀ. ಅಂದರೆ ಕಬ್ಬಿನ ಬೇಸಾಯದಲ್ಲಿ ಭಾಳ ಸಂತೋಷವಾಗಿದ್ದೀರಿ, ನಿಮಗೆ ನಿರೀಕ್ಷೆ ನಿಮಗೆ ಸಿಕ್ಕಿದೆ, ನಿರೀಕ್ಷೆಯ ಒಂದಷ್ಟು ಬೆಳೆ ಬಂದಿದೆ ಅಲ್ವಾ? ಹ್ಞೂ, ಕಬ್ಬಿನ ಬೆಳೆ ಬಂದೈತಿ ಸರ್. ನಾವು ಅನ್ಕೊಂಡಿಕ್ಕಿಂತ ನಾನು ಜಾಸ್ತಿ ಕೊಟ್ಟೈತಿ ಸರ್. ಮತ್ತು ಅದು ವರ್ಷ ಖರ್ಚು ಜಾಸ್ತಿ ಇರಂಗಿಲ್ಲರಿ, ಹೊಸ ಬೀಜ ತಂದು ಊರಬೇಕು, ಮತ್ತು ಅಲ್ಲಿ ಅವ್ನಿಗೆ ಟ್ಯಾಕ್ಟರ್ದಾಗದ ಅವ ಇವ ಗಳೆ ರೂಟ್ರ ಅದು ಒಂದು ಸ್ವಲ್ಪ ಕಡಿಮೆ ರೀ. ಅದರಿಂದ ಒಂದು ಸ್ವಲ್ಪ 3 ವರ್ಷಗಟ್ಟಲೆ ಬೆಳೆ ಇರೋದ್ರಿಂದ ರೀ ಅದರಿಂದ ಅನುಕೂಲ ಆಗೈತಿ ರೀ ಸರ್, ಚಲೋ ಆಗ್ತೈತಿ ರೀ. ಇನ್ನು ಕಬ್ಬು ಬಿಟ್ಟು ಇನ್ನು ಬೇರೆ ಕೂಡ ಇದೆ ನೋಡಿ, ಕಬ್ಬು ನಿಮ್ದು 5 ಎಕರೆಯಲ್ಲಿದ್ದರೆ ದಾಳಿಂಬೆ ಕೂಡ ಇದೆ, 2 ಎಕರೆಯಲ್ಲಿ ದಾಳಿಂಬೆ ಕೂಡ ನೀವು ಬೆಳೆಸ್ತೀರಿ ಅಂತ ಹೇಳಿದ್ರಿ, ಹೇಗಿದೆ ದಾಳಿಂಬೆ ಬಗ್ಗೆ ನಿಮ್ಮ ನಿರೀಕ್ಷೆ ಮಟ್ಟಕ್ಕೆ ದಾಳಿಂಬೆಯ ಒಂದು ಇಳುವರಿ ಬಂದಿದೆಯಾ, ಅದ್ರ ಬಗ್ಗೆ ಹೇಳಿ ಏನೆಲ್ಲ ಮಾಡಿದಿರಿ ಅಂತೇಳಿ ದಾಳಿಂಬೆ ಬೇಸಾಯದಲ್ಲಿ? ದಾಳಿಂಬೆ ಬೇಸಾಯ ಸರ್, ನಾವಿಲ್ಲೇ ಹೋಗಿ ಅವು ಅಗಿ ತಂದಿರು ಸರ್. ಫಸ್ಟ್ ಮಾಡಬೇಕಾದ್ರೆ ರೈತರಲ್ಲಿ ಕೇಳ್ಕೊಳ್ಳೋದು ಇಷ್ಟ ರೀ, ಅಗಿ ನಾವು ಏನೋ ಬೆಳೆ ಮಾಡಲಿ ಚಲೋ ಬೀಜ, ಆಮೇಲೆ ನಾವು ಅಗಿ ಏನರೆ ತೊರೆದಿತ್ತಂದ್ರೆ ಚಲೋ ತೊರೆದ್ರಿ, ಸ್ವಲ್ಪ ರೋಗ ಬಾಧೆಗಳು ಯಾವ ಇರಲಾರ್ದು ಅಂತಾವ ನೋಡಿ ಒಂದು ಸ್ವಲ್ಪ ಫಸ್ಟಿಗೆ ಚೌಕಾಸಿ ಮಾಡಿ ತಂದು ನಾಟಿ ಮಾಡಿದೀವಿ ಅಂದ್ರೆ ಮುಂದಂತರ ಏನು ಕಷ್ಟ ಬರಲ್ಲ ಅಂತ ಅನಿಸ್ತೈತಿ ರೀ. ಅಗಿನ ಒಂದು ಸ್ವಲ್ಪ ರೋಗ ಬಾರ ಇದ್ದು ಅಂದ್ರೆ ಅವ್ನು ಕಂಟ್ರೋಲ್ ಮಾಡೋದು ತ್ರಾಸ ಆಕೈತಿ ರೀ. ಅದ್ರಾಗ ಈ ದಾಳಿಂಬೆ ಅನ್ನೋದು ಏನೈತಿ ರೀ, ಭಾಳ ಕೆಟ್ಟರಿ ಇದು, ಯಾರ ರೋಗ ಅನ್ನೋದೊಂದು ಆಟೋಮೆಟಿಕ್ ಅದು ಅಗಿ ಒಳಗೆ ಬಂದುಬಿಟ್ಟಿತ್ತಂದ್ರೆ ರೀ ಮುಂದೆ ಏನು ಮಾಡಿದ್ರು ಕಂಟ್ರೋಲ್ ಆಗಲ್ಲರಿ ಅದು. ಅದರಿಂದ ಏನೈತಿ, ಅದನ್ನು ಫಸ್ಟಿಗೆ ಅಗಿ ಒಂದು ಸ್ವಲ್ಪ ನೋಡಿ ಚಲೋ ಇದಾವಿಲ್ಲ ನೋಡಿ ಅದನ್ನು ತರೋದು ಚಲೋ ರೀ ಅಂತಾರ. ತಂದು ನಾವು ಒಂದು ಈಗ 3ನೇ ವರ್ಷ ರೀ ನಮ್ಮದು ದಾಳಿಂಬೆ ರೀ, ಅಂದರೆ 2 ವರ್ಷ ನಾವು ಕಾಯಿ ಹಿಡಿಲಿಲ್ಲ ರೀ, ಹಂಗೆ ಬೆಳೆಸಿದೀವಿ ರೀ. ಆಮೇಲೆ ಈಗ ಹೊಸಲ ಒಂದು ಹಿಡಿದೀವಿ ರೀ, ಈ ಸಲ ಒಂದು ಹಿಡಿದೀವಿ ರೀ. ಈಗ ಚಲೋ ಹೊಸಲ ಎಷ್ಟು ರೀ, 150 ಆಗೈತೆ ರೀ ನಮ್ಮದು ರೇಟ್ ರೀ. ಇನ್ನೊಂದು ನಾವು ಮಾರ್ಕೆಟ್ ಹೋಗಿ ಮಾರಿಲ್ಲ ರೀ ಸರ್, ಮಾರ್ಕೆಟ್ ಹೋಗಿ ಮಾಡ್ರೆ ಒಂದು 2 ತನಕ ಆಗ್ಬೋದಿತ್ತು ರೀ ಅಂದ್ರೆ ಇಲ್ಲೇ ಮಾರಿದೀವಿ ರೀ. ಅದರಿಂದ 150 ತನಕ ಕೂತೈತಿ ರೀ ಹೊಸಲ, ಅಂದರೆ ಈ ಸಲ 2.5 ಕೂತೈತಿ ಸರ್. ಈಗ ನೆಕ್ಸ್ಟ್ ಈಗ ಮತ್ತೆ ಈಗ ಚಟ್ನಿ ಹೊಡೆದ ಮತ್ತೆ ಕಾಯಿ ಹಿಡಿತೀವಿ ರೀ, ಮತ್ತೆ 6 ತಿಂಗಳಿಗೆ ಕಾಯಿ ಬರ್ತೈತೆ ರೀ, ಚಲೋ ಕುಂಡಿರ್ತೈತೆ ರೀ. ಕಬ್ಬಿನಕಿತ ಈ ದಾಳಿಂಬೆ ಲಾಭ ಆಗೈತೆ ರೀ, ನೀರು ಇದಕ್ಕೆ ನೀರು ಕಡಿಮೆ ಹತ್ತಾರ ರೀ. ಆಮೇಲೆ ಔಷಧದ್ದು ಹಿಂಗೆ ಗೊಬ್ಬರನ ಒಗಿಸ್ಬೇಕು, ಲೇಬರ್ ಕಡಿಮೆ ಅನಿಸ್ತೈತೆ ರೀ. ಡ್ರಿಪ್ನಲ್ಲಿ ಗೊಬ್ಬರ ಒದಿಸೋದ್ರಿಂದ ಡೈರೆಕ್ಟ್ ಬೇರೆಗೆ ಹೋಗಿ ಸೆಟ್ ಆಕೈತೆ ರೀ. ಮೊದಲ ನಮ್ದು ಪರಿಸ್ಥಿತಿ ಇದು ಇರೋದ್ರಿಂದ ರೀ, ಔಷಧ ಪಂಪ್ಲೆ ಯೂಸ್ ಮಾಡ್ತಿದ್ವಿ ರೀ. ಈ ಚಾರ್ಜರ್ ಪಂಪ ಅಗ್ರೋದಾಗದು ಕೊಡ್ತಾರಲ್ಲ ಅವನು, ಈಗ ಒಂದು ಸ್ವಲ್ಪ ಅನುಕೂಲ ಆದ್ರಿಂದ HDP ಮಾಡಿವಿ ರೀ, ಅದನ್ನು ಸಬ್ಸಿಡಿ ಇದ್ರೊಳಗೆ ತೊಗೊಂಡಿವಿ ರೀ. ಈಗ HDPಲಿ ಔಷಧ ಹೊಡಿತೀವಿ ರೀ, ಔಷಧ ಹೊಡಿದು ಏನು ಅಷ್ಟೊಂದು ತ್ರಾಸಿಲ್ಲ ರೀ. ಇದು ಪಾಡಕೈತ್ರಿ. ನಿಮ್ಮ ಅನುಭವದ ಪ್ರಕಾರ ಕಬ್ಬಿಗಿಂತ ದಾಳಿಂಬೆನೆ ಚಲೋ ಐತೆ ಅಂತ, ಅಂದ್ರೆ ಕಬ್ಬಿಗೆ ನೀವು 5 ಎಕರೆ ಬಳಸಿದ್ರಿ, ದಾಳಿಂಬೆಗೆ 2 ಎಕರೆ ಬಳಸಿದ್ರಿ, ಅದು ಕಬ್ಬಿಗಿಂತ ದಾಳಿಂಬೆನೆ ಚೆನ್ನಾಗಿದೆ ಅಂತ ನೀವು ಹೇಳ್ತಾ ಇದ್ರಿ. ಮತ್ತೆ ನೀರಾವರಿಯ ಸಮಸ್ಯೆ ಕೂಡ ಅಂದ್ರೆ ಹೆಚ್ಚು ಇಲ್ಲ, ನೀರಿನ ಅಗತ್ಯ ಹೆಚ್ಚು ಇಲ್ಲ ಅಂತ ಹೇಳಿದ್ರಿ. ಕಬ್ಬಿಗಾದ್ರೆ ಬಹಳಷ್ಟು ನೀರು ಬೇಕು, ಆದ್ರೆ ಕೆನಲ್ ನೀರಿದೆಯಲ್ಲ, ನಿಮಗೆ ನೀರಿದೇನು ಸಮಸ್ಯೆ ಎಲ್ಲ ಕಾಣುತ್ತದೆ. ಮತ್ತೆ ಕೃಷಿ ಹೊಂಡ ಏನಾದ್ರು ಮಾಡಿದೀರಾ? ಹೌದು ಸರ್, ನಮ್ಮ 2 ಕರೆ ಜಮೀನ್ದವ್ರ ಸರ್, ಒಂದು 5 ಎಕರೆ ಏನೈತೆ ರೀ, ಅದು ಹೊಳಿಗೆ ಒಂದು ಸ್ವಲ್ಪ ಸಮೀಪ ಆಕೈತೆ ರೀ, ಒಂದು 5 ಕಿಲೋಮೀಟ್ರದ್ದು ಅಷ್ಟು ಆಕೈತೆ ರೀ ಹೊಳಿ. ಅಲ್ಲಿ ಆಕೈತೆ ರೀ, ಅಲ್ಲಿ ಹೊಳಿ ಲೈನ್ ಐತ್ರಿ ಸರ್, ನಮ್ದು ಹೊಳಿದಿನ ಪೈಪ್ ಲೈನ್ ಐತೆ ರೀ. ಆಮೇಲೆ ಇನ್ನೊಂದು ಏನು 4 ಎಕರೆ ಏನೈತೆ ರೀ, ಅದಕ್ಕೆ ಹೊಳಿ ಸ್ವಲ್ಪ ದೂರ ಆಕೈತೆ ರೀ, ಅದಕ್ಕೆ ಕೆನಾಲ್ ನೀರಿನ ಅನುಕೂಲ ಐತೆ ರೀ. ಅದಕ್ಕೆ ಕೆನಾಲ್ ನೀರು ಎಷ್ಟಿದ್ರೂ ಭಾಳ, ಆದರೆ ಈಗ 4 ತಿಂಗಳು ರೀ, ಮಳೆ ಮಳೆಗಾಲ ಟೈಮ್ದಾಗ ಇರ್ತೈತೆ ರೀ ಅದು. ಆದರೂ ಬ್ಯಾಸಿಗೆ ಹೋಗಿ ನೀರಿನ ಪೇಟ್ ಸಿಗ್ತೈತೆ ರೀ. ಅಲ್ಲಿ ಹೊಳಿ ಲೈನ್ ಇದ್ದ ಕಡೆ ಕಬ ಮಾಡೀವಿ ಸರ್ ನಾವು 5 ಎಕರೆ ಅಂತರ. ಈ ಕಡೆ ಕೆನಾಲ್ದ ಇದು ಇದ್ದ ಕಡೆ ರೀ, ಈ ನೀರಿನ ಅನುಕೂಲ ಆಗೋ ಸಲುವಾಗಿ ಇಲ್ಲಿ ಏನು ಮಾಡೀವಿ ರೀ, ದಾಳಿಂಬೆ, ಗೋವಿನ ಜೋಳ, ಆಮೇಲೆ ಒಂದು ಸ್ವಲ್ಪ ಮನೆ ಪೂರ್ತಿಯಾಗ ಬರುವ ಗೋವಿನ ಜೋಳ ಕಟಾವು ಮಾಡಿ ದನಗಳಿಗೆ ಮೇವು ಆಯ್ತು ರೀ. ಆಮೇಲೆ ಕಣಿಕಾಯ್ತು ಸ್ವಲ್ಪ, ಮುಸುರಿಗೆ ಗೊಂಜಾಳ ಅವಯವ ಅದು ಆಯ್ತು ಅಂದ್ರೆ ಅದನ್ನ ತೆಗೆದ ನಂತರ ನಾವು ಮನೆಗೆ ತಿನ್ಲಾಕ ಗೋಧಿ ಕಡ್ಲಿ ಇಂಥವದು ಮಾಡಿ ಸ್ವಲ್ಪ ಕಡಿಮೆ ನೀರನ್ನು ಹತ್ತೈತೆ ರೀ. ಅಂತರ ಬ್ಯಾಸಿಗೆ ಹೋಗಿ ಇದು ನೀರು ಇದಕ್ಕೆ ಕಟ್ ಮಾಡ್ತೀವಿ ರೀ, ಅದ ನೀರನ್ನ ದಾಳಿಂಬೆ ಯೂಸ್ ಮಾಡಕತ್ತೀವಿ ರೀ, ಈ ಟೈಪ್ ಯೂಸ್ ಮಾಡಕತ್ತೀವಿ ನಾವು. ಕೃಷಿ ಹೊಂಡ ನೀವು ಮಾಡಿದ್ರಿ ಅಲ್ಲ, ಎಷ್ಟಿದೆ ಅದು ಹಾಳ ನೀರು ಎಷ್ಟಿದೆ ಅದರಲ್ಲಿ ಹೇಳಿ? ಕೃಷಿ ಹೊಂಡ ಮಾಡಿವ್ರಿ ಸರ್, ಕೃಷಿ ಹೊಂಡ ನಮ್ದು 75 ಫೂಟ್ ಐತ್ರಿ ಚೌಕ್ರಿ. ಅಂತರ ಅದ್ರ ಆಳ ಎಷ್ಟ, ಅದ ಸಬ್ಸಿಡಿ ಒಳಗೆ 11 ಫೂಟ್ ಆಗ್ಬೇಕಂದ್ರಿ ಅವ್ರ. ನಾವು ನೀರು ಜಾಸ್ತಿ ಹಿಡಿಸ ಸಲುವಾಗಿ ಒಂದು 15-18 ಫೂಟ್ ನೆಲದಿಂದ ಗುಮ್ ಮಾಡಿವ್ರಿ. ಅಂತರ ಒಂದೆರಡು ಸಬ್ಸಿಡಿಗೆ ಎಷ್ಟು ಹೇಳಿದ್ರಿ, ಎಷ್ಟು ಆಳ ಬೇಕಂತ ಹೇಳಿದ್ರಿ? 10-11 ಫೂಟ್ ಸಬ್ಸಿಡಿ ನೀವು ಬಿಲ್ ತಕೋಬೇಕಂದ್ರೆ ಆ ತಾಳ ಮಾಡಬೇಕು, ಸೈಡ್ ಹಿಂಗೆ ಒಡ್ಡ ಹಾಕ್ಬೇಕು ಅಂತಂದ್ರೆ ನಾವು ನಮಗೆ ಅನುಕೂಲ ಆಗೋ ದೃಷ್ಟಿಯಿಂದ ರೀ, ನಾವು ಅದನ್ನ ಪೂರ ಏನು ಮಾಡೀವಿ ರೀ, ಗುಮ್ ಜಾಸ್ತಿ ಇಟ್ಟಿವಿ ರೀ, ನೀರು ಜಾಸ್ತಿ ಸಂಗ್ರಹ ಆಕೈತೆ ಅಂತಂದ. ಅಂದರೆ ಈ ಕೆನಾಲ್ ಬಂದ ಟೈಮ್ದಾಗ ಈಗ ಅದನ್ನೆಲ್ಲ ತುಂಬಿಟ್ಕೊಂಡ್ಬಿಡ್ತೀವಿ ರೀ. ಅಂದರೆ ಸಬ್ಸಿಡಿ ಸಿಗಬೇಕಾದ್ರೆ 10-11 ಫೂಟ್ ಆಳ ಇರಬೇಕು, ಆದರೆ ನೀವು ಹೆಚ್ಚಿಗೆ ತಗೊಂಡಿದ್ರಿ, ಅಂದರೆ ಕಡಿಮೆ ಅಂದರೆ 10-11 ಫೀಟ್ ಆಳ ಇರಲೇಬೇಕು, ಹೆಚ್ಚಿಗೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಏನು ಹೆಚ್ಚಿಗೆ ಮಾಡ್ರಿ, ಏನು ತೊಂದರೆ ಇಲ್ಲರಿ ಸರ್. ಅದು ಅಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಅವ್ರು ಮಾಡ್ತಿರ್ತಾರೆ ರೀ. ಅವರಲ್ಲಿ ಇದ್ದ ಎಸ್ಟಿಮೇಟ್ ಪ್ರಕಾರ ಅಷ್ಟು ಆಳು ಇರಲಿ ಇದ್ರೇನ ಬಿಲ್ ಆಕೈತೆ ಅಂತ ಹೇಳ್ತಿರ್ತಾರೆ ರೀ ಅವ್ರು. ಅಂತರ ಅಷ್ಟನಕ ನಾವು ಅವ್ರಿಗೆ ಬಿಲ್ ತಗೋಬೇಕಂದ್ರೆ ಅಷ್ಟು ಮಾಡಬೇಕು ರೀ. ನಮಗೆ ಅನುಕೂಲ ಬೇಕಾದ್ರೆ ಸ್ವಲ್ಪ ನಮ್ಮ ಕೈಲಿಂದ ದುಡ್ಡು ಹಾಕಿ ನಮಗೆ ಯಾವ ತರನಾಗ ಬೇಕು ಆ ತರನಾಗ ಮಾಡೋದ್ರಿ ಸರ್. ಅಂದರೆ ನೀವು ಈ ಜಾಗ ನೋಡ್ತೀರಿ ನೋಡಿ, ನಿಮ್ಮ ಹೊಲದಲ್ಲಿ ಯಾವ ಜಾಗದಲ್ಲಿ ಇದನ್ನು ಯಾವುದು ಕೃಷಿ ಹೊಂಡ ಮಾಡಬೇಕಾಗತ್ತೆ ಅದನ್ನು ಗುರುತಿಸ್ತೀರಿ. ಗುರುತಿಸಿದ ನಂತರ ನೀವು ಅದಕ್ಕೊಂದು ಅರ್ಜಿ ಹಾಕ್ತೀರಿ, ಲೋನಿಗೆಲ್ಲ ಅರ್ಜಿ ಹಾಕ್ತೀರಿ, ಮತ್ತು ಸಬ್ಸಿಡಿ ಸಿಗ್ತದೆ. ಅವ್ರು ಬಂದು ಇಲ್ಲಿ ನೋಡ್ತಾರೆ, ಮೊದಲು ನೋಡ್ತಾರೆ, ಆಮೇಲೆ ಎಲ್ಲ ಕೆಲಸ ಆದ್ಮೇಲೆ ನೋಡ್ತಾರೆ, ಇನ್ನು ಮಾಪ್ ತೆಗಿತಾರ? ಇಲ್ಲರಿ ಸರ್, ಅವ್ರು ಏನು ಮಾಡ್ತಾರೆ ರೀ, ನಾವು ಹಿಂಗೆ ತೆಗ್ಸೋರು ಇದ್ದೀವಿ ಅಂದ್ರೆ ನಮ್ಮಲ್ಲಿ AR ಪಾಟೀಲ್ ತಂದು ಸರ್ ಬರ್ತಾರೆ ರೀ, ಗ್ರಾಮ ಸೇವಕ ರೀ. ಅಂತರ ಅವ್ರಿಗೆ ಹೋಗಿ ಭೇಟಿ ಹಾಕಿವಿ ರೀ, ನಾವು ಹಿಂಗೆ ಕೃಷಿ ಒಂದು ಮಾಡ್ಬೇಕೈತಿವಿ ರೀ ಸರ್, ಹೆಂಗೇನು ತಂದು ಮಾಹಿತಿ ಬೇಕಾಗೈತಿ ರೀ ಅಂತಂದು. ಅಂತರ ಅವ್ರ ಸೈಟ್ ಮ್ಯಾಗ ಬರ್ತಾರೆ ರೀ, ಬಂದು ಅವ್ರ ಪ್ರಕಾರ ನೀವು ಇಲ್ಲಿ ಮಾಡಿದ್ರೆ ಇದು ಆಕೈತಿ ಅಂತ ಹೇಳ್ತಾರೆ ರೀ. ಕೆಲವೊಂದು ಕಡೆ ಅದೇನ ನೀರು ಇತ್ತಂದ್ರೆ ಅಲ್ಲಿ ಮಾಡಲ್ರಿ, ನೀರು ಹೊಳೆದಿಂದ ಅಥವಾ ಎದರದಿಂದ ನೀರು ಹಾಳದಿಂದ ಹರಿದು ಬರ್ತಿತ್ತಂದ್ರೆ ಅಲ್ಲಿ ಮಾಡ್ಬೇಕಂತ ರೂಲ್ಸ್ ಐತಿ ರೀ. ಅದು ಆ ಟೈಪ್ ಅವ್ರು ಹೇಳ್ತಾರೆ ರೀ, ಅವ್ರು ಬಂದು ಮಾಪ್ ಹಾಕ್ತಾರೆ ರೀ. ಮಾಪ್ ಆಗಿದ ನಂತರ GPRS ಮಾಡ್ಕೋತಾರೆ ರೀ, ನಮ್ಮ ರೈತರನ್ನು ನಿಂದಿರಿಸಿ ಅವರು ನಿಂತು GPRS ಮಾಡಿ ಅಂತರ ಏನು ನೀವು ತೆಗೀರಿ ಅಂತಂದು ಮಾಪ್ ಹಾಕಿ ಕೊಟ್ಟು ಹೋಗಿಬಿಡ್ತಾರೆ ರೀ. ಅಂತಾರೆ GPRS ಅಂದರೆ ನಿಮ್ಮ ಲೊಕೇಶನ್ ಹುಡ್ಕೊಂಡು ಬಿಡ್ತಾರಲ್ಲ, ಮೊಬೈಲಲ್ಲಿ ಲೊಕೇಶನ್ ಮಾಡ್ಕೊಂಡು ಬಿಡ್ತಾರೆ ಅವರು. ಹೌದು ಸರ್, ಅಂದ್ರೆ ಅದು ಬಿಲ್ ಆಗಬೇಕಾಗಿತ್ತೈತೆ ಅಲ್ರಿ, ಅದಕ್ಕೆ ಅದು GPRS ಮಾಡ್ಬೇಕಂತ ಕಡ್ಡಾಯ ಐತೆ ಅನ್ನೋರು. ಅದು ಅಂತರ ರೈತರು ನಿಂದಿರಿಸಿ ಲೈನ್ ಔಟ್ ಹಾಕ್ತಾರೆ ರೀ, ನಮ್ದು ಎಷ್ಟು ಸೈಜ್ ಇರ್ತೈತೆ ಅಂತ ಲೈನ್ ಔಟ್ ಹಾಕಿದ ನಂತರ ಅವರು ಏನು ತೆಗೀರಿ ಅಂತ ಹೇಳ್ತಾರೆ ರೀ. ನಾವು ತೆಗೆದ ನಂತರ ಮತ್ತೆ ಬಂದು ಭೇಟಿ ಕೊಡ್ತಾರೆ ರೀ, ಎಷ್ಟಾಗಬೇಕು ಏನಾಗಬೇಕು ಅಂತ ಹೇಳ್ತಾರೆ ರೀ. ಆ ಪ್ರಕಾರ ಮಾಡ್ಬೇಕ್ರಿ, ನಾವು ಜಾಸ್ತಿ ಮಾಡಿದರೆ ಏನು ತೊಂದರೆ ಮಾಡಲ್ರಿ ಅವ್ರು, ಆ ಪ್ರಕಾರ ನಾವು ಮಾಡಿರ್ಲಿಕ್ಕಂದ್ರೆ ಬಿಲ್ಸ್ ಮಾಡೋಕ್ಕಾಗಲ್ರಿ ಅಂತ ಹೇಳ್ತಾರೆ ರೀ. ಅವರಿಗೊಂದು ಸೂಚನೆ ಇರ್ತದೆ ಸರ್ಕಾರದ್ದು, ಇಷ್ಟೇ ಹಾಳ ಇರಬೇಕು ಅಂತ, ಇಷ್ಟೇ ಸೈಜಲ್ಲಿ ಇರಬೇಕು ಅಂತ ಅಲ್ವಾ. ಮತ್ತು ಇದು ಕೃಷಿ ಹೊಂಡ ಮಾಡೋಕ್ಕೆ ಎಷ್ಟು ಸಮಯ ತಗೊಂಡಿದ್ರೆ? ನಾವು ಕೃಷಿ ಹೊಂಡ ಮಾಡೋಕ್ಕೆ ಒಂದು 12-15 ದಿವಸ ಆಯ್ತು ಸರ. ನಾವು ಫಸ್ಟ್ ಅದು ಲೇವಲ್ಲೇನ ಮಾಡ್ಬೇಕಂತ ಇರ್ತೈತ್ರಿ. ನಂತರ ಅದನ್ನು ಸ್ವಲ್ಪ ಇಟ್ಯಾಚಿ ಯೂಸ್ ಮಾಡಿದ್ವಿ ರೀ, ಒಂದು ಸ್ವಲ್ಪ ಗರಸ್ ಐತಿರ ಮ್ಯಾಗ, ಒಂದು ಸ್ವಲ್ಪ ಲೇವರ್ ಮಾಡಿದ್ದೀವಿ ರೀ. ತಳಗೊಂದು ಸ್ವಲ್ಪ ಮಡ್ಡಿನೆಲ್ಲ ಇರೋದ್ರಿಂದ ಗಟ್ಟಿ ಹೈತಿದ್ರಿಂದ ಇಟ್ಯಾಚಿ ನಾವು ಆಳೊಂದು ಜಾಸ್ತಿ ಮಾಡಿದ್ದೀವಲ್ಲ ರೀ ಸರ. ಅದು ಫಸ್ಟ್ ಅವ್ರದ್ದು 10 ಫೂಟ್ ಇತ್ತು ರೀ, 10-11, ನಾವು 18 ಫೂಟ್ ಮಾಡಿದ್ದೀವಿ ರೀ. ಅದಕ್ಕೆ ಇಟ್ಯಾಚಿ ಫಸ್ಟ್ ಲೇವರ್ಲೆ ಅದು ತೆಗೆದು ಇಟ್ಯಾಚಿಲೆ ತೆಗೆದು ಎಲ್ಲ ಟ್ಯಾಕ್ಟ್ರಲ್ಲೇ ಹೊರಗೆ ಆಯ್ತು, ಗರಿಸೆಲ್ಲ ತೆಗೆದು ಹೊರಗೆ ಹಾಕಿದ್ದೀವಿ ರೀ. ಮತ್ತು ಬೇರೆ ಕರಿ ಮಣ್ಣದು ತಂದು ಸುತ್ತುವರಿ ಒಡ್ಡ ಹಾಕಿ ಜಾಸ್ತಿ ಖರ್ಚು ಮಾಡಿ ಸುತ್ತುವರಿ ಜಾಳಿಗೆ ಅದು ಹಾಕಿ ಚಲೋ ಮಾಡಿದ್ದೀವಿ. ಅಂದ್ರೆ ನಮ್ಗೆ ಎಲ್ಲ ಫೈನಲ್ ಆಗ್ಬೇಕಂದ್ರೆ 2 ತಿಂಗಳಾಗೈತೆ ಸರ್. ಅದು 2 ತಿಂಗಳ ಕೆಲಸ ಆಯಿತು. ಆಮೇಲೆ ನೀರು ತುಂಬಿಸ್ಬಿಟ್ರಿ, ಈಗ ನೀರಲ್ಲಿ ತುಂಬಿಟ್ಟಿದೆ. ನಿಮಗೆ ಪೂರ್ತಿ ನಿಮ್ಮ ನೀರಾವರಿ ಸಮಸ್ಯೆಗೆ ಇದಿದೆ, ಕೃಷಿ ಹೊಂಡ ಇದೆ, ಅದು ಆ ನೀರನ್ನು ನೀವು ಬಳಸ್ತೀರಿ ಅಲ್ವಾ? ನಮ್ದು ಇನ್ನೊಂದಂದ್ರೆ ರೀ, ನಾವೊಂದು ಸ್ವಲ್ಪ ಹೈಟ್ ಐತ್ರಿ ನಮ್ಮ ಜಮೀನ, ಹೈಟ್ ಇದ್ದ ಕಡೆ ನಾವು ಇದು ಮಾಡೀವಿ ರೀ ಹೊಂಡ ರೀ. ನಾವು ಈಗ ಕರೆಂಟ್ ಇದ್ದ ಟೈಮ್ದಾಗ ಹಗಲಾಗ್ರಿ, ನೈಟ್ ಆಗಲಿ, ರಾತ್ರಿ ಕರೆಂಟ್ ಇರ್ತಾವಲ್ಲ, ಆಟೋ ಬಡ್ದು ಹೋಗಿರ್ತೀರಿ ಬೋರ್ ಅನ್ನೋದು, ಆ ಹೊಂಡಕ್ಕೆ ನೀರು ತಾನಾಗ ಹೋಗೈತ್ರಿ. ಆಮೇಲೆ ನೀರು ಹಾಸ್ಬೇಕಂದ್ರೆ ನಮಗೆ ಕರೆಂಟ್ ಯೂಸ್ ಬೇಕಾಗಿಲ್ಲ ಸರ್. ಒಂದು ಯಾಕಂದ್ರೆ ನೀವು ಎತ್ತರದಲ್ಲಿ ಮಾಡಿದ್ರಿ, ಎತ್ತರದಲ್ಲಿ ಮಾಡಿದ್ರೆ ತಂತಾನೆ ಅದು ನೀರು ಹಾಯಿಸ್ಬೋದು, ನೀರು ಇಳಿದು ಬಿಡ್ತದೆ ಹೊಂಡದಿಂದ ನಿಮ್ಮ ಇದಕ್ಕೆ ಹೊಲಕ್ಕೆ ಇಳಿದು ಬಿಡ್ತದೆ ಅಲ್ವಾ? ಹಾಂ ರೀ, ಅದ ಎತ್ತರದಿಂದ ಮಾಡೋದ್ರಿಂದ ನಮಗೇನಾಗೈತ್ರಿ, ಕೆಳಗಡೆ ಒಂದು ಹಾಲು ಕುಣ್ಸೊಂದೀವಿ ರೀ. ಅದು ಹಾಲ ಚಾಲೂ ಮಾಡಿಬಿಟ್ಟು ಅಂದರೆ ನಾವು ಯಾವಾಗ ಬೇಕಾದಾಗ ನೀರು ಹಾಸ್ಬೋದು ರೀ. ಮತ್ತು ಅದರಿಂದ ಭಾಳ ಅನುಕೂಲ ಆಗೈತ್ರಿ ಸರ್, ನಮ್ಮ ಕೃಷಿ ಹೊಂಡದಿಂದ ಚಲೋ ಆಗೈತ್ರಿ ಸರ್. ಅಂದರೆ ಕೃಷಿ ಹೊಂಡದಿಂದ ನಿಮಗೆ ನೀರಾವರಿ ಸಮಸ್ಯೆ ನೀಗುತ್ತದೆ, ಅದು ಒಂದಾಯಿತು. ಇನ್ನು ಅದರ ಒಂದು ಸದ್ಬಳಕೆ ಮಾಡ್ಬೋದು ಅಲ್ವಾ? ಕೃಷಿ ಹೊಂಡದ ಸದ್ಬಳಕೆ ಕೂಡ ಇದ್ರ ಜೊತೆಯಲ್ಲೇ ಮಾಡ್ಬೋದು, ನೀರಾವರಿ ಜೊತೆಯಲ್ಲಿ. ಅದೇನಂದರೆ ಮೀನು ಕೂಡ ಅದರಲ್ಲಿ ಹಾಕ್ಬೋದಲ್ಲ, ಮೀನು ಸಾಕಣೆ ಕೂಡ ಮಾಡ್ಬೋದಲ್ಲ, ಅದ್ರ ಪ್ರಯತ್ನ ಏನಾದರೂ ಮಾಡಿದ್ರೆ? ಹೌದು ಸರ್, ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಸ್ವಲ್ಪ ಏನು ಮಾಡ್ಯಾರಿ, ಕೆಲವೊಬ್ರು ಅನುಕೂಲ ಇದ್ದವ್ರು ಈಗಾಗಲೇ ಮೀನು ತಂದು ಬಿಟ್ಟಾರ ರೀ. ನಮಗೆ ಅಲ್ಲಿ ಏನೋ ಒಂದು ಸ್ವಲ್ಪ 1,000 ಮೀನು ಏನೇ ಕೊಡ್ತಾರೋ ತನ್ನ ಸುದ್ದಿ ಐತೆ ರೀ. ಹೋಗ್ತಾರೋದು ಕೊಟ್ರೆ ನಾವು ತರಬೇಕು ಅನ್ನೋದು ವಿಚಾರ ಐತೆ ರೀ. ಅದು ಇನ್ನು ಇಷ್ಟಾಗಿ ಮಾಡಬೇಕು ಅನ್ನೋ ವಿಚಾರ ಐತೆ ಸರ್. ಸುತ್ತುವರಿ ಜಾಳಿಗೆ ಅದು ಹಾಕಿ ಒಂದು ಸ್ವಲ್ಪ ಅದಕ್ಕೇನಾಕೈತೆ ರೀ, ಮೀನ ಸಾಕಾಣಿಕೆ ಮಾಡ್ಬೇಕಂದ್ರೆ ಮ್ಯಾಗ ಒಂದು ಜಾಳಿಗೆ ಹಾಕ್ಬೇಕಾಕೈತ್ರಿ, ಹಕ್ಕಿಗಳದು ಮೀನು ತಿಂದು ಬಿಡ್ತಾವ್ರಿ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಖರ್ಚು ಇರೋದ್ರಿಂದ ನಾವು ಮಾಡ್ಬೇಕು ಅನ್ನೋ ವಿಚಾರ ಐತ್ರಿ ಸರ್. ಅದು ಈಗ ಮೀನು ಸಾಕಣೆ ಮಾಡಬೇಕಾದ್ರೆ ಆಮೇಲೆ ಒಂದು ಜಾಳಿ ಹಾಕ್ಬೇಕು, ನೆಟ್ ಹಾಕೋದ್ರೆ ನಿಮ್ಮ ಮೀನೆಲ್ಲ ಈ ಹಕ್ಕಿಗಳೆಲ್ಲ ಎತ್ಕೊಂಡು ಹೋಗುತ್ತೆ ತಿನ್ನಕ್ಕಿಂತ. ಅದರಿಂದ ಅದೊಂದು ಸ್ವಲ್ಪ ಖರ್ಚು ಇದೆ. ಮತ್ತು ಮೀನು ತಂದು ಸಾಕಬೇಕಾಗತ್ತೆ, ಒಂದು 200-300 ಮೀನಷ್ಟು ಬಿಡಬೇಕಾಗುತ್ತೆ ಅನಿಸ್ತದೆ. ಇದು ನಮ್ಮ ಬಿಜಾಪುರದ ಉತ್ನಾಳದಲ್ಲಿರುವಂಥ ಮೀನುಗಾರಿಕೆ ಇಲಾಖೆಯಲ್ಲಿ ಮೀನು ಸಿಗುತ್ತೆ ಮಾರಾಟಕ್ಕೆ, ಕಡಿಮೆ ರೇಟಲ್ಲಿ ಮಾರಾಟಕ್ಕೆ ಸಿಗ್ತದೆ. ಆ ಇಲಾಖೆ ನೀವು ಸಂಪರ್ಕಿಸಿದರೆ ನಿಮಗೆ ಮೀನು ತರ್ಬೋದು, ಮೀನನ್ನು ಬಿಡ್ಬೋದು ಈ ಹೊಂಡದಲ್ಲಿ ಅಲ್ವಾ? ಅಂತ ಎಲ್ಲ ಯೋಚನೆ ಇದೆ ನಿಮಗೆ? ಹೌದು ಸರ್, ನಾವು ಒಂದು ಸ್ವಲ್ಪ ಖರ್ಚಿನ ಸಲುವಾಗಿ ಹಿಂದುಳಿದೀವಿ ರೀ. ಈಗ ಒಟ್ಟು ಅದನ್ನ ಏನಾರ ಮಾಡಿ ಖರ್ಚಿಂದ ಏನಾರ ಅಡ್ಜಸ್ಟ್ ಮಾಡಿ ತಂದು ಬಿಡ್ಬೇಕು ಅನ್ನೋ ವಿಚಾರ ಒಳಗೆ ಅದೀವಿ ಸರ್ ನಾವು ಈಗ. ಅವಾಗ ಅದು ಒಂದು ಅನುಕೂಲ ಆಕೈತಿ ಸರ್, ನೀರಾವರಿನೂ ಆಕೈತಿ ರೀ, ಮತ್ತು ಅದ್ರ ಜೊತೆಗೆ ಮೀನು ಸಾಕಾಣಿಕೆಯಿಂದ ಒಂದು ಸ್ವಲ್ಪ ಹಣದ ವ್ಯವಸ್ಥೆನೂ ಆಕೈತಿ ರೀ, ಮತ್ತು ನೀರು ಸ್ವಚ್ಛ ಉಳಿತಾವ ರೀ, ಚಲೋ ಆಕೈತಿ ರೀ ಸರ್. ಅದ್ರ ಈಗ ನೀರು ಅದು ಹೊಲಸು ಹಾಕಿರ್ತಾವಲ್ಲ ರೀ, ಆ ಮೀನು ಇರೋದ್ರಿಂದ ನೀರು ಸ್ವಚ್ಛ ಇರ್ತೈತಿ ರೀ, ಅದಕ್ಕೆ ಚಲೋ ಆಕೈತಿ ಸರ್. ಅದನ್ನು ಮಾಡ್ಬೇಕು ಅನ್ನೋ ವಿಚಾರದಾಗಿದ್ದೀವಿ, ಮಾಡ್ತೀವಿ ರೀ. ಎಷ್ಟು ಖರ್ಚು ಆಯ್ತು ನಿಮಗೆ ಈ ಕೃಷಿ ಹೊಂಡ ಮಾಡೋಕ್ಕೆ, ಎಷ್ಟು ಖರ್ಚು? ನಮ್ದು 2 ಲಕ್ಷ ರೂಪಾಯಿ ಆಯ್ತು, 2-15 ತನಕ ಆಗಿದೆ ಸರ್. ಅಂದರೆ ಈಗ ಮೀನು ಸಾಕಣೆ ಮಾಡಬೇಕಾದ್ರೆ ಆ ನೆಟ್ಟೆಲ್ಲ ಹಾಕ್ಬೇಕು ನೋಡಿ, ನೆಟ್ ಹಾಕಬೇಕಾದ್ರೆ ಮತ್ತೊಂದು 50,000-1 ಲಕ್ಷ ಖರ್ಚಿದೆ. ಹಾಂ ರೀ, 50-1 ಲಕ್ಷ ತನಕ ಹಾಕೈತಿ ರೀ. ಅದು ಭಾಳ ಎಲ್ಲ ಅದು ಬಂದೋಬಸ್ತ್ ಸೇಫ್ಟಿ ಮಾಡಿದೀವಿ ಅಂದ್ರೆ ಅನುಕೂಲ ಆಕೈತಿ ರೀ. ಆ ಸೇಫ್ಟಿ ಮಾಡೇ ಮಾಡ್ಬೇಕಂತ ಬಿಟ್ಟಿವ್ರಿ ಸರ್. ನಾವು ಇನ್ನು ಮೀನು ಸಾಕಣೆ ಮಾಡುವ ಒಂದು ಯೋಚನೆ ಇದೆ ಇದರಲ್ಲಿ ಅಲ್ವಾ? ಆಗ ಇನ್ನೊಂದು ಆದಾಯ ಬರುತ್ತೆ ಅಲ್ವಾ? ಮತ್ತೆ ಕೋಳಿ ಸಾಕಣೆ ಏನಾದರೂ ಮಾಡಿದ್ರಿ ಅಂತ ಹೇಳಿದ್ರಲ್ಲಿ ನೀವು, ಅದು ಹೇಗಿದೆ? ಎಷ್ಟು ಕೋಳಿ ಸಾಕಣೆ ಮಾಡ್ತೀರಿ? ಯಾವ ಜಾತಿಯ ಒಂದು ಕೋಳಿ ಸಾಕಣೆ ಮಾಡ್ತಿದ್ರಿ, ಹೇಗೆ ಎಲ್ಲ ಹೇಳಿ ಸರ. ಈಗ ನಾವು ಮೀನು ಸಾಕಾಣಿಕೆ ಮಾಡ್ತೀವಿ ಅಂದೇವಲ್ರಿ ಸರ, ಅದ ನಮ್ಗೆ ಜಾಸ್ತಿ ಯೂಸ್ ಆಕೈತಿ ರೀ. ಯಾಕಂದ್ರೆ ನಮ್ದು ಕೋಳಿ ಸಾಕಾಣಿಕೆ ಒಂದು ಐತ್ರಿ, ಆ ಕೋಳಿ ಸಾಕಾಣಿಕೆ ಒಳಗಿಂದ ಫುಡ್ ಅದಕ್ಕೆ ಹಾಕ್ಬೋದು ರೀ. ಈಗ ಗುಂಜಾಳ ನುಚ್ಚಾವ ಇವದು ಇರ್ತಾವಲ್ರಿ, ಅದನ್ನ ಹಾಕೋದ್ರಿಂದ ಎರಡು ಮೇಂಟೆನೆನ್ಸ್ ಮಾಡ್ತಾರತ್ತ ಅನ್ನಿಸಿದ್ರಿ ರೀ. ನಾವು ಆ ಕಡೆ ಎಲ್ಲೇರೆ ಹೋದಲ್ಲಿ ನೋಡಿ ಮ್ಯಾಗ ಜಾಳಿಗೆ ಹಾಕಿರಿ, ಮ್ಯಾಲ ಕೋಳಿ ಸಾಕಾಣಿಕೆ ಮಾಡಿ ಕೆಳಗಡೆ ಮೀನು ಸಾಕಾಣಿಕೆ ಮಾಡ್ತಾರಂತ್ರಿ. ಹೊಂಡದ ಮೇಲೆ, ಅದನ್ನ ನಾವಿನ್ನ ಎಲ್ಲಿ ನೋಡಿಲ್ರಿ. ಅದು ನಾವು ನೋಡಬೇಕು. ಈಗ ನಮ್ದು ಕೋಳಿ ಸಾಕಾಣಿಕೆನು ಐತ್ರಿ, ಅದ್ರಾಗ ಒಂದ್ ಸ್ವಲ್ಪ ಮಾಹಿತಿನೂ ಐತ್ರಿ ನಮಗೆ. ಅದನ್ನು ಮಾಡ್ರಿ ಚಲೋ ಆಕೈತೆನು ವಿಚಾರದಾಗ ಇದೀರಿ ಸರ್ ನಾವು. ಅಂದ್ರೆ ಕೋಳಿ ಸಾಕಣೆ ಮಾಡ್ಬೇಕಾದ್ರೆ ಅಂದ್ರೆ ಅದ್ರ ಇಕ್ಕೆ ಅದು ಕೆಳಗೆ ಬಿದ್ದು ಮೀನಿಗೆ ಆಹಾರ ಆಗ್ಬೇಕು ಅಂತ ನಿಮ್ಮ ಯೋಚನೆ ಇದೆ, ಅದು ಎಲ್ಲೋ ಕೇಳಿದ್ರಿ. ಬಟ್ ಅಂತ ನೆಟ್ ಕೂಡ ಬಹಳ ಗಟ್ಟಿ ಇರ್ಬೇಕಾಗತ್ತೆ. ಯಾಕಂದ್ರೆ ಈಗ ಈ ನೈಲಾನ್ ನೆಟ್ ಸಾಲಲ್ಲ ಅದಕ್ಕೆ ಅಲ್ವಾ. ಅದು ಅಂದ್ರೆ ಹಕ್ಕಿ ಮೀನನ್ನು ಹೆಕ್ಕಿ ಹೋಗುದು ಅದನ್ನ ತಡೆಗಟ್ಟಬಹುದು ನೈಲಾನ್ ನೆಟ್ ಅಲ್ಲಿ. ಬಟ್ ಕೋಳಿ ಸಾಕಣೆ ಅದ್ರ ಇಕ್ಕೆ ಬೀಳ್ಬೇಕಾದ್ರೆ ಬಹಳ ಗಟ್ಟಿದು ನೆಟ್ಟು ಅಂತ ಒಂದು ವ್ಯವಸ್ಥೆ ಮಾಡ್ಬೇಕಾಗತ್ತಲ್ಲ ಸರ್. ನಾವು ಇದನ್ನ ಈಗ ಮ್ಯಾಲ್ಗಡೆ ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಕೆಳಗಡೆ ಎಂಗಲ್ನಿಂದ ಜಾಳಿಗೆ ಹಾಕೊಂಡು ಎಲ್ಲ ಎಂಗಲ್ ಟು ಎಂಗಲ್ ಜೋಡಿಸ್ಕೋಬೇಕಾಗೈತೆ ಸರ್. ಅದನ್ನ ಅದು ಕಡಿಮೆ ಅಂದ್ರೂ ಒಂದು 6-7 ಲಕ್ಷ ರೂಪಾಯಿ ಆಗ್ಬೋದು ಅಂತ ಖರ್ಚು ಹೇಳ್ಯಾರ ಸರ್ ನಮಗೆ. ಈ ಹೊಂಡ ಪೂರ್ತಿ ಕೋಳಿ ಸಾಕಣೆ ಮಾಡಬೇಕಾಗಿಲ್ಲ, ಒಂದು ಬದಿಯಲ್ಲಿ ಒಂದು 25% ಜಾಗದಲ್ಲಿ ಹೊಂಡದ ಮೇಲಿದ್ರಲ್ಲಿ ಅಲ್ಲಿ ಕೂಡ ಕೋಳಿ ಸಾಕಣೆ ಮಾಡಿದ್ರೆ ಅಲ್ಲಿ ಬಿದ್ದ ಅಕ್ಕಿ ಅದರದ್ದು ಇದೆಯಲ್ಲ ಹೆಕ್ಕಿ ಇದೆಯಲ್ಲ ಅದು ಉಪಯೋಗಿಸಿ ಮೀನೆಲ್ಲ ಅಲ್ಲಿ ಬಂದು ಸೇರಿ ಅದು ತಿನ್ಕೊಂಡು ಹೋಗುತ್ತಲ್ಲ, ಅದು ಮಾಡ್ಬೋದಲ್ಲ. ಹೊಂಡ ಪೂರ್ತಿ ಜಾಲಿ ಹಾಕೊಂಡು ಮಾಡೋದಕ್ಕಿಂತ ಒಂದು ಒಂದು ಭಾಗದಲ್ಲಿ ಮಾಡ್ಬೋದಲ್ಲ. ನಂತರ ಒಂದ್ ಭಾಗದಾಗ ನಡೀತೈತ್ರಿ ಸರ್. ಅದ ನಮ್ದೇನು ವಿಚಾರ ಐತ್ರಿ, ಒಂದು 1/2 ಮಾಡ್ಬೇಕು ಅನ್ನೋದೈತ್ರಿ ಸರ್. ಸ್ವಲ್ಪ ಅದು ಒಂದು ಸ್ವಲ್ಪ ಕೆಳಗಿನ ಮೀನಿಗೆ ಆಹಾರ ಪೂರಾಟ ಆಗ್ಬೇಕ್ರಿ. ಭಾಳ ಮ್ಯಾಲ್ ಕಡಿಮೆ ಮಾಡಿದೀವಿ ಅಂದ್ರೆ ಅದರದಿಂದ ಅದು ನಡೆದೇ ಇರ್ಬೇಕ್ರಿ ಆಟೋಮೆಟಿಕ್. ಮ್ಯಾಗ ಕೋಳಿ ತಕ್ಕ ಆಹಾರ ಇಲ್ಲಿ ತಳಗ ಬಿದ್ದ ಅದಕ್ಕೆ ಅದಕ್ಕೆ ಏನು ಸಮಸ್ಯೆ ಆಗ್ಬಾರ್ದ್ರಿ. ಮತ್ತೆ ನಮಗೂ ಒಂದು ಸ್ವಲ್ಪ ಏನಕೈತಿ ಹಣದ ವ್ಯವಸ್ಥೆನು ಪಾಡಕೈತ್ರಿ, ಒಂದು ಅಮೌಂಟ್ ಚಲೋ ಬರ್ತೈತ್ರಿ ಹಂಗೆ ಮಾಡೋದ್ರಿಂದ. ಸ್ವಲ್ಪ ಮಾಡಿದೀವಿ ಅಂದ್ರೆ ಕೆಲಸ ಮಾಡಷ್ಟು ಮಾಡ್ಬೇಕಾಕೈತ್ರಿ, ಆದ್ರೆ ಇನ್ಕಮ್ ಒಂದು ಸ್ವಲ್ಪ ಕಡಿಮೆ ಬರ್ತೈತ್ರಿ. ಅದರ ಮೇಲೆ ಮಾಡುವಂತ ಗೂಡು ಗಟ್ಟಿ ಇರಬೇಕು, ನೀವು ಕೂಡ ಓಡಾಡಬೇಕಾಗತ್ತೆ ಕೋಳಿ ಹಿಡ್ಕೋಬೇಕಾಗತ್ತಲ್ಲ ಮಾರಾಟ ಕೊಡಬೇಕಾದ್ರೆ. ಮತ್ತೆ ಇನ್ನೊಂದು ಹೈನುಗಾರಿಕೆ ಏನಾದ್ರು ಮಾಡ್ತೀರಾ? ಹೈನುಗಾರಿಕೆ ಒಂದು ಸ್ವಲ್ಪ ಕಡಿಮೆ ಐತೆ ಸರ್. ನಾನು ಒಬ್ಬನ ಇರೋದ್ರಿಂದ ಇಬ್ರು ಹೆಣ್ಮಕ್ಳು ಇರೋದ್ರಿಂದ ಒಂದು ಜರ್ಸಿ ಆಕಳ ಒಂದು ಎಮ್ಮೆ ಐತೆ ಸರ್. ಅದು ಒಂದು ಸ್ವಲ್ಪ ಗೊಬ್ಬರ ಹಾಕೈತ್ರಿ, ಹೈನುಗಾರಿಕೆನೂ ಐತೆ ಸರ್. ಸೊ ಸ್ವಲ್ಪ ಮಟ್ಟಿಗೆ ಇದು ಹೈನುಗಾರಿಕೆ ನೀವು ನಡೆಸ್ತಾ ಇದ್ರಿ, ಇನ್ನು ಸ್ವಲ್ಪ ಹೆಚ್ಚಿಗೆ ಮಾಡೋ ಯೋಚನೆ ಇದೆಯಾ? ಅಂದ್ರೆ ಹೈನುಗಾರಿಕೆ ಅಂದ್ರೆ ಈಗ ನಮ್ಮ ಮಣಿಪುರ್ತಕ ಆಮೇಲೆ ಇದು ಮನಿ ವಾರ್ತ ಕರ್ಸದ ಪುರ್ತಕ ಅದು ನಡೆದೈತೆ ಸರ್. ಅದ ಅಂದ್ರೆ ನಮ್ದು ನಾವು ಸ್ವಲ್ಪ ಕೋಳಿದು ಇದ್ರದ್ದು ಮೀನುಗಾರಿಕೆ ಹೆಚ್ಚು ಮಾಡ್ಬೇಕು ಅನ್ನೋ ವಿಚಾರ ಐತೆ ಸರ್. ಈಗ ಕೋಳಿ ಸಾಕಣೆ ಇನ್ನು ಕೃಷಿ ಹೊಂಡದ ಮೇಲೆ ಮಾಡುವಂಥದ್ದು ಬೇರೆ ವಿಚಾರ. ಈಗ ಇದೆಯಾ ಕೋಳಿ ಸಾಕಣೆ ಇದೆಯಾ ನಿಮ್ಮಲ್ಲಿ? ಈಗ ಅದು ಹೊಂಡದಂತೆ ಮಾಡೋದು ಅದ ಬೇರೆ ಸರ್. ಅದ ಈಗ ಇದ್ದು ವಿಚಾರ ಅದು ಇನ್ನು ಮಾಡ್ಬೇಕು ಅನ್ನೋದ್ರಿ. ಈಗಾಗಲೇ ನಮ್ದು ಕೆಳಗಡೆ ಒಂದು ಇದ್ದಿದ್ದು ಐತ್ರಿ ಸರ್. ಒಂದು 2.5-2.5 ಸಾವಿರ ತನಕ ಕೋಳಿ ಹಿಡಿತಾವ್ರಿ ಸರ್. ಅಷ್ಟು 2.5 ಸಾವಿರ ಅಷ್ಟು ಇದೆ ಕೋಳಿ? ಹೌದು, ಅಷ್ಟು ಶೆಡ್ ಐತ್ರಿ ಸರ್ ನಮ್ದೀಗ 2.5 ತನಕ. ಅದ ಒಮ್ಮೆ ಹಾಕಲ್ ಸರ್ ನಾವು, ಒಮ್ಮೆ 1,000 ಅಥವಾ ಒಮ್ಮೆ 500, ಒಮ್ಮೆ ಹಿಂಗೆ ಕಂತ ಕಂತ ಹಾಕ್ತೀವಿ ಸರ್ ಹಂತ ಹಂತವಾಗಿ. ಅದು ಸ್ವಲ್ಪ ರೇಟ್ ಏನಾಕೈತಿ ಸರ್, ಒಮ್ಮೆ ಜಾಸ್ತಿ ಆಗ್ತೈತಿ, ಒಮ್ಮೆ ಕಡಿಮೆ ಆಕೈತಿ. ಒಮ್ಮೆ 2,000 ಹಾಕಿದ್ರೆ ದಿನ ಖರ್ಚು ಜಾಸ್ತಿ ಬರ್ತೈತಿ ಸರ್ ಮುಂದೋಗಿ ಕೋಳಿ ದೊಡ್ಡವಾಗಂತಲೇ. ಹಾಗೆ ಹಂಗಿರೋದ್ರಿಂದ ನಾವೇನು ಮಾಡ್ತೀರಿ, ರೊಕ್ಕ ಭಾಳ ಹಾಕೋದಾಕೈತಿ ಅಂತಂದು ಕಂತ ಕಂತ ಹಾಕ್ತೀರಿ ಸರ್. ಈಗಿನ ಕೋಳಿ ಮನೆಯಲ್ಲಿ ಎಷ್ಟು ಕೋಳಿ ಇದೆ? ಈಗ ಒಂದು 1,500 ತನಕ ಇದ್ದಾರೆ ಸರ್. 1,500 ತನಕ ಕೋಳಿ ಇದೆ ಈಗ? ಇದ್ರ ಮಾರಾಟ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ? ಹ್ಞೂ ರೀ ಸರ್. ಅವ ಕೆಲವೊಂದು ಇಲ್ಲಿ ಅತ್ನಿ ಆಮೇಲೆ ಕೆಲವೊಂದು ಕಡೆ ನಮ್ಮ ಅವ್ರ ನಂಬರ್ ಇರ್ತಾರೆ ಸರ್, ಫೋನ್ ನಂಬರು ಏಜೆಂಟ್ರು ತೊಗೊಳೋರು ರೀ. ಅಂದ್ರೆ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಇರ್ತೀವಿ ರೀ, ಇವತ್ತು ಏನು ರೇಟ್ ಆಗೈತಿ, ನಾಳೆ ಏನು ರೇಟ್ ಆಕೈತಿ, ನಾವು ಯಾವಾಗ ತೆಗಿಬೇಕು ಅವ್ರು ಇದು ಮಾಡ್ತಾರೆ ರೀ. ಆಮೇಲೆ ಬೇಕಂದ್ರೆ ಒಂದು ಸ್ವಲ್ಪ ಫುಡ್ ಅದು ಅಲ್ಲೇ ತರ್ತೀವಿ ರೀ ಅವ್ರ ಕಡೆನ. ಅಂತರ ರೇಟ್ ಒಂದು ಸ್ವಲ್ಪ ಚಲೋ ಆಕೈತೆ ಅಂತ ಅನ್ನೋದ್ರಾಗ ಒಂದು ಚಲೋ ಆಕೈತೆ ಅಂದ್ರೆ ಖರ್ಚು ಭಾಳ ಸರ್ ರೀ. ಇದ್ರದ್ದು 1,500 ಕೋಳಿ ಇದ್ರೆ ಅಂದರೆ ದಿವಸಕ್ಕೊಂದು 4-5 ಸಾವಿರ ರೂಪಾಯಿ ಖರ್ಚೈತೆ ಸರ್. 4-5 ಸಾವಿರ ರೂಪಾಯಿ ದಿನಕ್ಕೆ ಖರ್ಚಿದೆ. ಆ ದಿನಕ್ಕೆ 4-5 ಸಾವಿರ ರೂಪಾಯಿ ಖರ್ಚಿದ್ರೆ ಅದಕ್ಕಿಂತ ಜಾಸ್ತಿ ಆದಾಯ ಬರಬೇಕಾಗತ್ತೆ. ಬರ್ತಾ ಇದೆಯಾ ಹಾಗೆ ಅಂದರೆ ಇದೆ ಸರ್ ನಮ್ದೀಗ ಕೋಳಿ ಸಾಕಾಣಿಕೆ ಒಳಗೆ ಮೇನ್ ಪಾಯಿಂಟ್ ಇದೆ ರೀ ಸರ. ಈಗ ರೇಟ್ ಕಡಿಮೆ ಇದೆಯೋತ್ತಂದು ಕಡಿಮೆ ಐತೆ ಅಂತ ರೀ ಕೋಳಿ ಇಟ್ಟಿವಿ ಅಂದ್ರೆ ರೀ 4-5 ಸಾವಿರ ರೂಪಾಯಿ ಅವತ್ತು ಖರ್ಚೈತ್ರಿ ಸರ್. ಅದನ್ನು ನೋಡ್ಕೊಂಡು ಮಾಡ್ತಿರ್ತೀರಿ ಸರ್ ನಾವು. ಈಗ ಇಟ್ಟರೆ ಹೆಂಗೆ ಆಕೈತಿ, ಒಂದು ಸ್ವಲ್ಪ ಹೆಚ್ಚಾಗಲಿ ಕಡಿಮೆ ಆಗಲಿ ಒಂದು 8-10 ದಿವಸ ಇಟ್ಟಿವಿ ಅಂದರೆ ಮುಂದೆ ನೋಡಿ ಕೊಟ್ಬಿಡ್ತೀರಿ ಸರ್. ಒಂದ್ರ ಕಡಿಮೆ ಆಗಲಿ ಒಂದ್ರ ಹೆಚ್ಚಾಗಲಿ ಅಂದ್ರೆ ಹಿಂಗೆ ಮಾಡ್ತೀರಿ ಸರ್. ಅದೇನಾಕೈತಿ, ಮೊದಲು ಖರ್ಚು ಇರಲ್ಲ ಸರ್. ಮೊದಲು ಒಂದು ಫಸ್ಟಿಗೆ ಅನ್ಕೋ ಒಟ್ಟು ಭಾಳ ಆದರೆ ಒಂದು 100-150 ತನಕ ಖರ್ಚು ಇರ್ಬೋದು ರೀ ಒಂದು ದಿವಸ. ಒಂದು 8-10 ದಿವಸ ಆಯ್ತು ಅಂದರೆ ಒಂದು 500 ಅಂತರ. ಮತ್ತೆ ಮುಂದೆ ಹೋಗಿ 2,000 ಅಂತರ. ಮುಂದೆ ಹೋಗಿ ಒಮ್ಮೆ 3-3.5 ಸಾವಿರ ಮುಂದೆ ಹೋದಂಗೆ ಜಾಸ್ತಿ ಆಗ್ತದೆ, ಖರ್ಚು ಜಾಸ್ತಿ ಇದ್ದಾಗೆ ಆದಾಗೆ ಅದು ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಅಂದರೆ ಖರ್ಚು ಜಾಸ್ತಿ ಆದಾಗೆ ನೀವು ಮಾರಾಟದ ವ್ಯವಸ್ಥೆ ಕೂಡ ಮಾಡಬೇಕಾಗತ್ತೆ. ಹಿಂದೆ ಮುಂದೆ ನೋಡೋದೆ ಅಂದರೆ ರೇಟು ಜಾಸ್ತಿ ಆಗ್ತದೆ ಅಂತ ಕಾಯ್ಕೊಂಡು ಕೂರೋದಕ್ಕಿಂತ ಇದ್ದ ರೇಟಿಗೆ ಮಾಡ್ಕೊಂಡು ಬಿಟ್ಟು ಬಚಾವಾಗೋದು ಉತ್ತಮ. ಸುಮ್ಮ ನಮ್ಮ ದೇವರ ಹೆಸರು ಮ್ಯಾಗ ನಮಗೇನು ಸಿಕ್ತಂದ್ರೆ ನೋಡಿ ಕಳಿಸ್ತೀರಿ, ಮುಂದರಿ ಅನುಕೂಲ ಆಕೈತಿ, ಈಗ ನಮ್ಗೇನು ಹೈತೈತೆ ಅಂದು ಇಟ್ಕೊಂಡು ಬಿಡ್ತೀರಿ. ಯಾಕಂದ್ರೆ ದಿವಸ ಖರ್ಚು ಜಾಸ್ತಿ ಇರ್ತೈತೆ ಅಲ್ರಿ, ಅದ್ರ ಸಲುವಾಗಿ ನೋಡಿ ಇದು ಮಾಡಿಬಿಡ್ತೀರಿ. ಒಂದು 45 ದಿವಸ ತನಕ ಅದರದ ಇದು ಇರ್ತೈತ್ರಿ, ಮಾರಾಕ ಕಡಿಮೆ ಇದ್ರೂ ತೊಗೋತಾರ್ರಿ, ಆದರೆ ಅದರ ತೂಕ ಕಡಿಮೆ ಇರ್ತೈತ್ರಿ, ನಮ್ಗೆ ಇನ್ಕಮ್ ಕಡಿಮೆ ಬರ್ತೈತ್ರಿ. ಇನ್ನು ಈ ಕೋಳಿ ಸಾಕಣೆ ಜೊತೆಯಲ್ಲಿ ಅದರಲ್ಲಿ ಬರುವಂಥ ಈ ಮೊಟ್ಟೆ ಇದೆಯಲ್ಲ, ಮೊಟ್ಟೆಯ ಬಗ್ಗೆ ಕೂಡ ಹೇಗೆ ಮೊಟ್ಟೆಯ ಒಂದು ಮಾರಾಟ ಕೂಡ ಮಾಡ್ತೀರಾ ಹೇಗೆ? ಇಲ್ಲರಿ ಸರ್, ನಾವು ಈಗ ಮಾಂಸದ ಕೋಳಿ ಅಷ್ಟೇ ತಂದು ಇದು ಮಾಡ್ತೀವ್ರಿ, ಮೊಟ್ಟೆ ಕೋಳಿ ತರಲ್ಲ ಸರ್. ಮಾಂಸದ ಕೋಳಿಯ ಮಾರಾಟದ ಬಗ್ಗೆ ಮಾತ್ರ ನೀವು ಇಲ್ಲಿ ತೊಡಗಿಸ್ಕೊಂಡಿದ್ರಿ, ಮೊಟ್ಟೆ ಬಗ್ಗೆ ಇಲ್ಲ? ಅಂದರೆ ಮೊಟ್ಟೆಗೆ ಅಷ್ಟು ಮಾರ್ಕೆಟ್ ಇಲ್ಲ ಅನ್ಸದ? ಮಾರ್ಕೆಟ್ ಇರೈತೆ ಸರ್, ಅದು ಯಾಕೇನೋ ನಾವೇನು ಅಷ್ಟೊಂದು ಅದನ್ನ ಮಾಡ್ಬೇಕಂತ ಅನ್ಸಿಲ್ರಿ, ಆದರೆ ಮಾಡಿಲ್ಲ ಸರ್ ನಾವು ಅದನ್ನು. ಇನ್ನು ಕೋಳಿಗೆ ಬರುವಂಥ ರೋಗ ಇದ್ರ ಬಗ್ಗೆ ಏನು ಮಾಡ್ತೀರಿ, ಅದಕ್ಕೆ ಚುಚ್ಚುಮದೆಲ್ಲ? ಹಾಂ ರೀ, ಏನು ನಮಗೇನು ರೋಗ ಬಂದೈತೆ ಅಂತಂದು ನಾವು ಇವ್ರಿಗೆ ಹೇಳ್ತಿರ್ತೀವ್ರಿ. ಅಲ್ಲಿ ನಾವು ಕೆಲವೊಂದು ಅದನ್ನ ಕೋಳಿ ಮರಿ ತರ್ತೀವಲ್ಲ ರೀ, ಅದು ತರುವಾಗ ಅವ್ರ ಜೊತೆ ಕಾಂಟ್ಯಾಕ್ಟ್ ಇರ್ತೀವಿ ನಾವು, ಡೇ ವೈಸ್ ಡೇ ಕಾಂಟ್ಯಾಕ್ಟ್ ಇರೋದ್ರಿಂದ ಅವ್ರ ಕೆಲವೊಂದು ಮಾತ್ರೆ ಕೊಟ್ಟಿರ್ತಾರೆ ರೀ, ಆ ಕೋಳಿಗೆ ಏನು ಮಾತ್ರೆ ಹಾಕ್ತಿರ್ತೀವಿ ರೀ. ಆಮೇಲೆ ಅದಕ್ಕೆ ಫುಡ್ದೊಳಗೆ ಕೆಲವೊಂದು ಅದು ಹಿಂಡಿ ಅವು ಇವು ಮಿಕ್ಸ್ ಮಾಡಿ ಅದ್ರಾಗ ಕೊಡ್ತಿರ್ತಾರೆ ರೀ, ಕೊಬ್ಬಿನ ಒಂದು ಹೆಚ್ಚಿಗೆ ಬರೋಂಗೆ ಅದನ್ನು ಮಾಡ್ತಿರ್ತೀವಿ ರೀ. ಅಂದ್ರೆ ಹಿಂಗಾಗೈತೆ ಅಂತ ಹೇಳ್ತೀರಿ, ನಮ್ಮ ಕಡೆ ಅದಕ್ಕೆ ಮಾತ್ರೆದಿಂದ ಇದರಿಂದ ಕಂಟ್ರೋಲ್ ಆದ್ರೆ ಆಕೈತಿ ರೀ. ಆಮೇಲೆ ಇಲ್ಲಂದ್ರೆ ಡಾಕ್ಟರ್ನ ಕರೆಸಿಬಿಡ್ತೀರಿ ಸರ್. ಅಂದರೆ ಸುಮಾರು 3 ವರ್ಷದ ನೀವು ಕೋಳಿ ಸಾಕಣೆ ಮಾಡ್ತಾ ಇದ್ರಲ್ಲ? ಹೌದು ಸರ್. ಆ 3 ವರ್ಷದಲ್ಲಿ ನಿಮಗೆ ಹೇಗೆ ಈ ಕೋಳಿ ಸಾಕಣೆಯಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೋದಾ, ಇದರಲ್ಲಿ ನಿಮಗೆ ನಷ್ಟ ಆಗಿದ್ದುಂಟ ಅಥವಾ ತಕ್ಕ ಮಟ್ಟಿಗೆ ಲಾಭ ಇದೆಯಾ, ಒಟ್ಟಿನಲ್ಲಿ ಹೇಳಿ ಸರ್. ಇದು ಭಾಳ ರೀ, ಭಾಳ ಆರಾಮ್ ಐತಿ ರೀ, ಕೆಲಸ ಒಟ್ಟ ಭಾಳ ಕಡಿಮೆ ರೀ ಸರ್. ಇದನ್ನ ಇದಷ್ಟೇ ಅಗದಿ ಆರಾಮ್ ಮಾಡ್ಬೋದು ರೀ ಸರ್. ಇದನ್ನ ಈಗ ರೆಡಿಮೇಡ್ ಫುಡ್ ಸಿಗ್ತೈತ್ರಿ ನಮಗೆ. ಈಗ ಫಸ್ಟ್ ಏನು ಮಾಡ್ತೀವ್ರಿ, ನಾವು ಫಸ್ಟ್ ಫಾರ್ಮ್ ಮಾಡಿದಾಗ ರೀ ಗೊಂಜಾಳದು ತಂದು ಒಡಿಸಿ ನಾವು ಅದರ ಹಿಂಡಿ ಇದು ಅದು ಹಾಕಿ ಮಿಕ್ಸ್ ಮಾಡ್ತಿದ್ದೀವಿ ರೀ. ಈಗ ಏನೈತ್ರಿ, ರೆಡಿಮೇಡ್ ಫುಡ್ ಸಿಗ್ತೈತ್ರಿ, ಚೀಲ ತರೋದ್ರಿ, ಬಾಯಿ ಉಚ್ಚಿ ಇದ್ರೊಳಗೆ ಆಹಾರ ಇದ್ರೊಳಗೆ ಹಾಕಿ ಬಿಡೋದ್ರಿ. ಭಾಳ ಅನುಕೂಲ ಐತ್ರಿ. ಒಯ್ ಮುಂಜಾನೆ ಹಾಕಿ ಹೋದಿವಿ ಅಂದ್ರೆ ಮಧ್ಯಾಹ್ನ ತನಕ ಬರೋದು ಕೊಳೆ ಮಿಲ್ರಿ, ಮತ್ತು ನೀರು ತುಂಬಿದೀವಿ ಅಂದ್ರೆ ತಾನು ತಾನು ಆಟೋಮೆಟಿಕ್ ಅವ ನೀರು ಕುಡಿತಾರೆ. ಅಂದರೆ ಕೆಲಸ ಎಲ್ಲ ಸುಲಭ ಇದೆ, ರೆಡಿಮೇಡ್ ಅದರದ್ದು ಫುಡ್ ತರ್ಬೋದು, ಸಾಕಣೆ ಮಾಡ್ಬೋದು ಅಂತ ಹೇಳಿದ್ರಿ. ಒಟ್ಟಿನಲ್ಲಿ ಲಾಭದಾಯಕ ಉದ್ಯಮ ಅಂತ ಹೇಳಿ. ಹಾಂ ರೀ, ಲಾಭ ಸರ್. ಹಿಂಗ ಒಮ್ಮೆ ರೇಟ್ ಒಂದು ಸ್ವಲ್ಪ ಒಂದೊಂದು ಟೈಮ್ದಾಗ ಕಡಿಮೆ ಎತ್ತಿದ್ರು ಏನು ಅನಿಸಿ ಬರಲ್ರಿ ಸರ್. ಅದ ಅಂದ್ರೆ ಕೆಲವೊಮ್ಮೆ ಏನೈತ್ರಿ, ನಾನು ಅನ್ಕೊಂಡಿಕ್ಕಿಂತ ಭಾಳ ಜಾಸ್ತಿ ಸಿಗ್ಬೋದ್ರಿ ರೇಟ್. ಅತಿ ಅಂದ್ರೆ ಏನ್ರಿ, ನಾವು 2 ಲಕ್ಷ ಅನ್ಕೊಂಡ್ರು 4-5 ಲಕ್ಷ ಸಿಗ್ಬೋದು ಅಷ್ಟು. ಮಾರ್ಕೆಟ್ ಅಲ್ಲಿ ಏರುಪೇರು ಇದೆ, ಆದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಏರುಪೇರು ಇದ್ರೂ ಕೂಡ ಲಾಭದಾಯಕ ಉದ್ಯಮ ಅಂತಾನೆ ಹೇಳ್ಬೋದು ನಿಮ್ದು ಅಲ್ವಾ? ಕೋಳಿ ಸಾಕಣೆ ಈ ನಿಮ್ಮ ಈ ಕಪ್ಪಿನ ಜೊತೆಯಲ್ಲಿ, ದಾಳಿಂಬೆ ಜೊತೆಯಲ್ಲಿ, ಮತ್ತೆ ಯಾವುದು ಹೈನುಗಾರಿಕೆ ಕೂಡ ಮಾಡ್ತಾ ಇದ್ರಿ, ಇದ್ರ ಜೊತೆಲಿ ಕೋಳಿ ಸಾಕಣೆ ಕೂಡ ಇದ್ರೆ ಚಲೋ ಇರ್ತದೆ. ಅಂದ್ರೆ ಯಾವ್ದ್ರಲ್ಲೂ ನಷ್ಟ ಇದ್ರೆ ಇನ್ನೊಂದ್ರಲ್ಲಿ ಆದಾಯ ಇರ್ತದೆ. ಒಂದೇ ವ್ಯವಸಾಯವನ್ನು ನಂಬ್ಕೊಂಡಿರಬಾರ್ದು ಅಲ್ವಾ ರೈತರು? ಮತ್ತೆ ಇನ್ನೊಂದಂದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ, ಯಾರಾದ್ರೂ ರೈತರು ನಿಮ್ಮನ್ನು ಸಂಪರ್ಕಿಸಬೇಕಾದ್ರೆ, ನೀವು ಒಬ್ಬರು ಪ್ರಗತಿಪರ ರೈತ, ನಿಮ್ಮನ್ನು ಸಂಪರ್ಕಿಸಿ ಕಬ್ಬು ದಾಳಿಂಬೆ ಅದರಲ್ಲೂ ಕೋಳಿ ಸಾಕಣೆ ಬಗ್ಗೆ ಏನಾದ್ರು ತಿಳ್ಕೊಬೇಕಾದ್ರೆ ಅವರಿಗೊಂದು ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ? ಕೊಡ್ತೀನಲ್ರಿ ಸರ್, 9731-08-11-62. ಇನ್ನೊಮ್ಮೆ ಹೇಳ್ತೀರಾ? 9731-08-11-62. ಸರಿ, ಶಿವಲಿಂಗಪ್ಪ ಭೀಮಪ್ಪ ಕನ್ನಾಳ ಅವರೇ, ಇದುವರೆಗೆ ನಿಮ್ಮ ಬೇಸಾಯದ ಬಗ್ಗೆ, ನಿಮ್ಮ ಕೃಷಿ ಬದುಕಿನ ಒಂದಷ್ಟು ವಿಷಯಗಳ ಬಗ್ಗೆ ನಮ್ಮ ಜೊತೆ ಇಲ್ಲಿ ಹಂಚಿಕೊಂಡಿದ್ದೀರಿ, ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ಕೃಷಿ ಅನುಭವಿ ಶಿವಲಿಂಗಪ್ಪ ಭೀಮಪ್ಪ ಕನಾಳ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ನವೀನ್ ಕುಮಾರ್ ಕದ್ರಿ.